ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 528 6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಭಾರತ ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಇದೀಗ ಕೃಷಿ ಭೂಮಿಯ ಫಲವತ್ತತೆಗಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆ ಹಾಗೂ ಸಾವಯವ ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ ಎಸ್ಬಿ ವಿಜಯಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆಯ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದಂತಹ ಎಸ್ ಬಿ ವಿಜಯಕುಮಾರ್ ಸರ್ ಅವರು ನಮ್ಮೊಂದಿಗೆ ಇದ್ದಾರೆ. ಇವತ್ತಿನ ದಿನದಲ್ಲಿ ನಮ್ಮ ಕೃಷಿಕರು ಕೃಷಿ ಭೂಮಿಯ ಫಲವತ್ತತೆಗಾಗಿ ಹಸಿರೆಲೆ ಗೊಬ್ಬರವನ್ನ ಯಾವ ರೀತಿ ತಯಾರು ಮಾಡಿಕೊಳ್ಬಹುದು ಹಾಗೂ ಸಾವಯವ ಕೃಷಿಯ ಮಹತ್ವ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಸರ್ ಸರ್ ಹೇಳಿ ಸರ್, ಈ ಒಂದು ಕೃಷಿ ಭೂಮಿಯನ್ನ ನಾವು ಫಲವತ್ತತೆ ಮಾಡಬೇಕು ಅಂತಂದ್ರೆ ಈ ಒಂದು ಹಸಿರೆಲೆ ಗೊಬ್ಬರಗಳು ಯಾವ ರೀತಿ ಪ್ರಾಮುಖ್ಯತೆ ಪಡ್ಕೊಂಡಿದ್ದಾವೆ? ಹಿಂದೆ ನಮ್ಮ ಪೂರ್ವಿಕರು ತುಂಬಾ ದನ ಕರುಗಳನ್ನು ಸಾಕ್ತಿದ್ರು, ಅವರದೇ ಸಾವಯವ ಗೊಬ್ಬರ ಸಗಣಿ ಎಲ್ಲಾ ತುಂಬಾ ಮಾಡ್ಕೊಂತಿದ್ರು, ಭೂಮಿಯ ಫಲವತ್ತತೆ ಕಮ್ಮಿ ಆಗ್ತಿರಲಿಲ್ಲ. ಈ ನಂತರ ದಿನಗಳಲ್ಲಿ ಈ ಕೃತಕ ಗೊಬ್ಬರಗಳು ಬಂದು ಭೂಮಿಯ ಫಲವತ್ತತೆ ನಶಿಸಿ ಹೋಗ್ತಾ ಇದೆ. ನಂತರ ದನ ಕರುಗಳು ಸಹ ಕಮ್ಮಿ ಆಗಿದ್ದಾವೆ, ಆದ್ರಿಂದ ಭೂಮಿ ಸವಕಳ ಆಗಿದ್ದರಿಂದ ಇದನ್ನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ನಾವು ಕೆಲವೊಂದು ಬೆಳೆಗಳನ್ನು ಬೆಳೆದು ಅವನ ಭೂಮಿಗೆ ಮರುಪೂರ್ಣ ಸೇರಿಸಿದ್ರೆ ಫಲವತ್ತತೆ ಜಾಸ್ತಿ ಆಗುತ್ತೆ. ಸಾರಜನಕ ಜಾಸ್ತಿ ಇರುವಂತ ಗಿಡಗಳು, ಎಲ್ಲಾ ತರಹದ ಹಸಿರೆಲೆ ಗೊಬ್ಬರದಿಂದ ಇದನ್ನ ಮಾಡಿದ್ರೆ ನಾವು ಅದು ಭೂಮಿಯಲ್ಲಿ ನೀರನ್ನು ಶೇಖರಣೆ ಇಟ್ಕೊಂಡಂತ ಇದು ಬರುತ್ತೆ. ಹಾರ್ಡಾಗಿರೋ ಭೂಮಿ ಮೆತ್ತುವ ಮೃದುವಾಗಿ ತುಂಬಾ ಚೆನ್ನಾಗಿ ಆಗುತ್ತದೆ. ಈ ಇದರಲ್ಲಿ ನಾವು ನಮ್ಮ ಸ್ಥಳೀಯವಾಗಿ ನಾವು ಮಾಡ್ಕೋಬಹುದು. ಏನು ಒಂದು ಹೊಸ ಪದ್ಧತಿ, ನಾವು ನಮ್ಮ ಕೃಷಿ ಪ್ರಯೋಗವನ್ನು ಸಹ ಮಾಡಿದ್ದೀವಿ. ದ್ವಿದಳ ಧಾನ್ಯಗಳು, ಏಕದಳ ಧಾನ್ಯಗಳು, ಎಣ್ಣೆಕಾಳುಗಳು, ಎಲ್ಲಾ ಸಸ್ಯಗಳ ಬೀಜಗಳನ್ನು ಬೆರೆಸ್ಬಿಟ್ಟು ನಾವು ಹೊಲದಲ್ಲಿ ಚೆಲ್ಲಿ ನೀರು ಅದೆಲ್ಲ ಕೊಟ್ಟು ಬೆಳೆದಾದ್ಮೇಲೆ ಒಂದು 30-45 ದಿನದಲ್ಲಿ ಮರುಪೂರ್ಣ ಬೆರೆಸ್ತಿದ್ವಿ ಭೂಮಿಗೆ. ಯಾವ್ಯಾವ ಗಿಡಗಳು ಅಂದ್ರೆ ನೋಡಿ, ಬೆಳೆಗಳು ಅಂದ್ರೆ ಸಾಸಿವೆ, ಎಳ್ಳು, ಗುರುಶೇಣಿ, ಹುರುಳಿ, ಹೆಸರು, ಉದ್ದು, ಅಲಸಂದೆ, ತೊಗರಿ, ಅವರೆ, ಸೋಯಾ ಅವರೆ, ಜೋಳ, ರಾಗಿ, ಎಲ್ಲಾ ಧಾನ್ಯಗಳನ್ನು ನಾವು ಮಾಡಿ ಇದನ್ನ ಪ್ರಯೋಗ ಮಾಡಿದ್ವಿ, ಚೆನ್ನಾಗಾಯ್ತು. ಇದು ಒಂದು ಪದ್ಧತಿ. ಎರಡನೇ ಪದ್ಧತಿ ಏನಪ್ಪಾ ಅಂತಂದ್ರೆ, ಸೆಣಬು, ಡೈಂಚ ಈ ತರ ಭೂಮಿಯಲ್ಲಿ ಸೇರಿಸಿದಾಗ ಭೂಮಿ ಫಲವತ್ತತೆ ಆಗುತ್ತೆ. ಇನ್ನು ತೋಟಗಾರಿಕಾ ಬೆಳೆಗಳಲ್ಲಿ ಇನ್ನೂ ಒಂದು ಹೊಸದಾಗಿ 4-5 ವರ್ಷದಿಂದ ನಾವು ಮಾಡ್ತಾ ಇದ್ವಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ. 2000 ನಡುವೆ ವೆಲ್ವೆಟ್ ಬೀನ್ ಬೀನ್ಸ್ ಅಂತ ಒಂದು ಬಳ್ಳಿ ಬಂದಿದೆ ಮಿಕನ ಅಂತ. ಪ್ರಾರಂಭದಲ್ಲಿ ಅದು ಸ್ವಲ್ಪ ನಿಧಾನಕ್ಕೆ ಬೆಳೀತಿದ್ದೆ. ಒಮ್ಮೆ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಜಾಗ ಎಲ್ಲ ಕವರ್ ಮಾಡುತ್ತೆ. ಭೂಮಿಯ ಕವರ್ ಮಾಡಿದಾಗ ಯಾವ ಕಳೆನೂ ಬೆಳೆಯೋದಕ್ಕೆ ಅನುಕೂಲ ಆಗಲ್ಲ. ನಂತರ ನಾವೊಂದು 4-5 ತಿಂಗಳಾದ್ಮೇಲೆ ಅದನ್ನ ಭೂಮಿ ಸೇರಿಸಿದ್ರೆ ಅದು ನಮಗೆ ಒಳ್ಳೆ ಫಲವತ್ತತೆ ಕೊಡುತ್ತೆ. ನಮಗೆ ತೋಟನು ಕಳೆ ಇಲ್ಲದೆ ಅನುಕೂಲವಿಲ್ಲದ ಗಿಡಗಳಿಂದ ಸಪ್ರೆಸ್ ಆಗುತ್ತೆ. ಇದನ್ನು ಭೂಮಿ ಸೇರಿಸಿದಾಗ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತದೆ. ನಮಗೆ ಸೇರ್ಸಕ್ಕಾಗಲ್ಲ ಅಂತೇಳಿ ನಾವು ಇದು ಮಿನಿಮಮ್ 8-10 ತಿಂಗಳು ಬೇಕು ಬೀಜ ಬರಕ್ಕೆ. ಇದು ಮೇನ್ ಅಲ್ಲಿ ಹಾಕಿದಾಗ ನಾವು ಜನವರಿ ಫೆಬ್ರವರಿಯಲ್ಲಿ ಕಾಯಿ ಕೊಯ್ಲಿ ಬರುತ್ತೆ. ಆ ಕಾಯಿನ ಬೀಜ ಮಾಡಿ ಬೀಜನೂ ಮಾರಾಟ ಮಾಡಿ ನೆಕ್ಸ್ಟ್ ನಾವು ಅದನ್ನ ಬಳಕೆ ಮರುಪಳಿಕೆ ಮಾಡ್ಕೋಬಹುದು. ಇದು ಹಸಿರೆಲೆ ಗೊಬ್ಬರ. ಸಾವಯವ ಕೃಷಿ ಅಂದ್ರೆ, ಸಾವಯವ ಕೃಷಿ ಅಂದ್ರೆ ಏನು? ಸಾವಯವ ಕೃಷಿ ಅಂದ್ರೆ ಕೃಷಿಯಲ್ಲಿ ಬರುವ ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅದನ್ನು ಗೊಬ್ಬರ ಮಾಡಿಕೊಂಡು ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಈ ತರ ಗೊಬ್ಬರಗಳು, ಇನ್ನೂ ಕೆಲವು ಎರೆ ಗೊಬ್ಬರ, ಇನ್ನು ಬೇರೆ ಬೇರೆ ತರ ಗೊಬ್ಬರಗಳಿದಾವೆ, ಇವನ್ನೆಲ್ಲ ನಾವು ಮಾಡಿಕೊಂಡಾಗ ಇದನ್ನ ನಾವು ಸಾವಯವ ಗೊಬ್ಬರ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಈಗ ತ್ಯಾಜ್ಯ ವಸ್ತುಗಳನ್ನ ನಾವು ಉಪಯೋಗಿಸಿಕೊಂಡು ಸಾವಯವ ಗೊಬ್ಬರ ಮಾಡ್ಕೋಬಹುದು ಅಂದ್ರೆ, ತ್ಯಾಜ್ಯ ವಸ್ತುಗಳಂದ್ರೆ ಯಾವ ಯಾವನ್ನ ನಾವು ಬಳಸಿಕೊಂಡು ಈ ಒಂದು ಸಾವಯವ ಗೊಬ್ಬರವನ್ನಾಗಿ ಮಾಡ್ಕೋಬಹುದು ಸರ್? ತ್ಯಾಜ್ಯ ವಸ್ತುಗಳಂದ್ರೆ ನೋಡಿ, ನಮ್ಮಲ್ಲಿ ಈಗ ಮೆಕ್ಕೆಜೋಳ ಬೆಳೀತಾರೆ, ಆ ಸಪ್ಪೆ ವೇಸ್ಟ್ ಅದನ್ನ ಸಗಣಿ ಗಂಜಿಗಳು ಹಾಕಿ ಗೊಬ್ಬರ ಮಾಡಿ ಎರೆ ಗೊಬ್ಬರ ಮಾಡ್ಕೊಂಡು ಅದಾದ್ರು ಮಾಡ್ಕೋಬಹುದು. ಇಲ್ಲ ಅದನ್ನ ಒಂದು ಕಟ್ ಮಾಡಿ ಹಾಕಿ ಹೊಲದಲ್ಲಿ ಹಂಗೆ ಇದು ಮಾಡಿಬಿಟ್ಟು ಮಣ್ಣಲ್ಲಿ ಬೆರೆಸಿಬಿಟ್ಟು ಅದೇ ಕೊಳ್ತದೆ, ಅದು ಸಾವಯವ ಗೊಬ್ಬರ ಅಂತಾನೆ ಆಗುತ್ತೆ. ಅಥವಾ ನಮಗೆ ಅಡಿಕೆ ಗರಿ ಆಗ್ಬೋದು, ತೆಂಗಿನ ಗರಿಗಳನ್ನೆಲ್ಲ ಪುಡಿ ಮಾಡಿ ಇದು ಮಾಡ್ಬೋದು, ಕಸದ ಹುಲ್ಲಾಗ್ಬೋದು, ಅದೆಲ್ಲ ಒಣಗಿಸಿ ಅದು ಪುಡಿ ಮಾಡಿ ಅದನ್ನ ಗೊಬ್ಬರವಾಗಿ ಮಾರ್ಪಾಟು ಮಾಡಿಕೊಂಡು ಬೆಳೆ ಬೆಳೆದಾಗ ನಮಗೆ ಭೂಮಿ ಐ ಗೊಬ್ಬರದಿಂದ ಮಣ್ಣನ್ನು ನೀರನ್ನು ಹಿಡಿದಿಟ್ಕೊಳ್ಳೋ ಶಕ್ತಿ ಚೆನ್ನಾಗಿರುತ್ತೆ, ಮಣ್ಣಿನ ಫಲವತ್ತತೆ ಚೆನ್ನಾಗಿರುತ್ತೆ, ಅದರ ಕಣಗಳು ಅದರ ಗುಣಮಟ್ಟ ಆರೋಗ್ಯಕರವಾಗಿರುತ್ತೆ. ಒಳ್ಳೊಳ್ಳೆ ಆ ಮಣ್ಣಿನಲ್ಲಿ ನೀರಿನ ಏರ್ ಸ್ಪೇಸ್ ಅಂತ ಹೇಳ್ತೀವಿ, ಈ ಗಾಳಿಯ ರಂಧ್ರಗಳು ಸೇರುವಂತಹ ಕಣ್ಣುಗಳು ಎಲ್ಲ ಚೆನ್ನಾಗಿರುತ್ತವೆ. ಅದರಿಂದ ಒಳ್ಳೆ ಆರೋಗ್ಯಪೂರ್ಣ ಮಣ್ಣಾಗಿ ಅನುಕೂಲ ಆಗುತ್ತದೆ. ನಾವು ಇನ್ನೊಂದು ಕಡೆ ಅಂದ್ರೆ ಜೈವಿಕ ಗೊಬ್ಬರ ಅಂತೇಳಿ ನಾವು ಸಾಕಷ್ಟು ಕೇಳಿದ್ವಿ, ಅಂದ್ರೆ ಸಾವಯವ ಗೊಬ್ಬರಕ್ಕೂ ಮತ್ತು ಜೈವಿಕ ಗೊಬ್ಬರಕ್ಕೂ ಇರುವ ಒಂದು ಅಂತರ ಏನು ಅಂತ ಹೇಳ್ತೀರ? ಎರಡು ಅಕ್ಕಪಕ್ಕನೆ ವ್ಯತ್ಯಾಸ ಅಷ್ಟೊಂದು ಕಂಡು ಬರೋದು ಏನು. ಜೈವಿಕ ಅಂತಂದ್ರೆ ಜೀವಂತವಾಗಿರೋ ಸಸ್ಯಗಳನ್ನ ಉಪಯೋಗಿಸಿ ಮಾಡ್ಕೊಂಡಿರೋದು, ಜೀವಾಣುಗಳು ಅದರಲ್ಲಿ ಇರ್ತವೆ. ಇದರಲ್ಲಿ ಕೊಳತು ಸತ್ತು ಹೋಗಿರೋ ಮೆಟೀರಿಯಲ್ ಅದಕ್ಕೆ ಮತ್ತೆ ನಾವು ಕಳಿಸಿ ಅದಕ್ಕೆ ಆರೋಗ್ಯವಾಗಿ ಗೊಬ್ಬರ ತರ ಪಾರ್ಪಡಾಗುತ್ತೆ, ಇದು ಸಾವಯವ ಆಗ್ತೀವಿ. ಜೈವಿಕ ಅಂದ್ರೆ ಜೀವಾಣುಗಳು ಅದರಲ್ಲಿ ಉತ್ಪತ್ತಿ ಮಾಡಿ ಅದನ್ನು ಬೆಳೆಗಳಿಗೆ ಹಾಕಿ ಆ ಜೀವಾಣುಗಳು ಬೇರುಗಳಿಗೆ ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ಗಿಡಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಅದರ ಜೀವಾಣುಗಳು ಅಂತ ಹೇಳ್ತೀವಿ. ಈ ಸಾವಯವ ಮತ್ತು ಜೈವಿಕ ಎರಡು ಗೊಬ್ಬರಗಳಲ್ಲಿ ಯಾವುದು ಶ್ರೇಷ್ಠ ಅಂತ ಹೇಳ್ತೀರ? ಎರಡೂ ಒಂದೇನೆ, ಇದರಲ್ಲಿ ನಾನಿಚ್ಚು ನೀನಿಚ್ಚು ಅಂತ ಅನ್ನೋದೇನಿಲ್ಲ. ಎರಡೂ ನಮಗೆ ಬೆಳೆ ಬೆಳೆಯೋದಕ್ಕೆ ಪೂರಕವಾಗಿರ್ತವೆ, ಸಹಾಯ ಮಾಡ್ತವೆ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಅಂದ್ರೆ ಸಾವಯವ ಕೃಷಿಗೆ ಇಷ್ಟೊಂದು ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ, ಇದಕ್ಕೆ ಯಾಕೆ ಇಷ್ಟೊಂದು ಕಾರಣ ಅಂತ ಹೇಳ್ಬೋದು? ಯಾಕೆ ನಾವು ಸಾವಯವ ಕೃಷಿಗೆ ಇಷ್ಟೊಂದು ಉತ್ತೇಜನ ಕೊಡಬೇಕು ಅಂತ ಹೇಳ್ತೀರ? ಸರ್, ಹಿಂದೆ ಸ್ವತಂತ್ರ ಬಂದಾಗ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು. ಆವಾಗ ಏನ್ ಮಾಡಿದ್ರು ನಮ್ಮ ಪೂರ್ವಿಕರು ಈ ಕೊಟ್ಟಿಗೆ ಗೊಬ್ಬರ, ಮನೆ ಬೀಜ, ಮನೆ ಗೊಬ್ಬರ, ಮನೆ ಔಷಧಿ ಏನೋ ಅದನ್ನೇ ಮಾಡ್ಕೊಂಡು ಅವರ ಅನುಕೂಲಕ್ಕೆ ಅವ್ರ ಬುದ್ಧಿವಂತಿಕೆ ಮಾಡ್ಕೊಂಡು ಅವ್ರಿಗೆ ಆಗುವಷ್ಟು ಹೊಟ್ಟೆ ಬಟ್ಟೆ ಧಾನ್ಯಗಳನ್ನ ಬೆಳ್ಕೊಂಡು ಆರೋಗ್ಯವಂತರಾಗಿದ್ರು. ಜನಸಂಖ್ಯೆ ಜಾಸ್ತಿ ಆದಾಗೆಲ್ಲ ಆಹಾರದ ಸಮಸ್ಯೆ ಆಗ್ತಾ ಬಂತಾಗ ಉತ್ಪಾದನೆ ಜಾಸ್ತಿ ಮಾಡ್ಕೊಂಡು ಸರ್ಕಾರ ಏನ್ ಮಾಡ್ತು, ಈ ಕೃತಕ ಗೊಬ್ಬರಗಳನ್ನ ಆಮದು ಮಾಡ್ಕೊಂತು. ಪೋಷಕಾಂಶಗಳು ತಕ್ಷಣ ಗಿಡಗಳು ಸಿಗ ಅಂತ ದೊರಕಿದಾಗ ಅವೇ ಮಾಡ್ತೀವಿ, ತುಂಬಾ ಉತ್ಕೃಷ್ಟ ಬೆಳೆಗಳು ಬೆಳೆಯಕ್ಕೆ ಹೊತ್ತಿದ್ರು. ಈ ಗೊಬ್ಬರ ಹಾಕ್ತೀವಿ ಆ ಗೊಬ್ಬರ ಕಂಪೇರ್ ಮಾಡಿದಾಗ ಈ ಗೊಬ್ಬರಕ್ಕಿಂತ ಆ ಗೊಬ್ಬರ ಚೆನ್ನಾಗಿ ಬಂದಾಗ ಈ ರೈತರು ದನ ಕಟ್ಟಬೇಕು, ಅವ್ರಿಗೆ ನೀರು ಕುಡಿಸ್ಬೇಕು, ಮೇವು ಹಾಕ್ಬೇಕು, ಇದೆಲ್ಲ ರಾಮಾಯಣ ಸಗಣಿ ಮಾಡಿ ಇದೆಲ್ಲ ಮಾಡೋದಕ್ಕಿಂತ ಅದನ್ನೇ ತಂದು ಬಿಚ್ಚಲಾಗುತ್ತೆ, ಒಲೆ ಇದೆ ಯಾಕೆ ರಾಮ ಮುಸ್ರೆ ಅಂತೇಳಿ ಜನ ಇದರಿಂದ ದೂರ ಸರಿತ ಹೋದ್ರು. ಅದ್ರ ಜೊತೆಗೆ ಮೊದಲು ಅವಿಭಕ್ತ ಕುಟುಂಬ ಇತ್ತು, ಮನೆಯಲ್ಲಿ ಅಜ್ಜ ಅಜ್ಜಿ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ಒಂದೇ ಕುಟುಂಬದಲ್ಲಿ ಒಂದೇ ಸೂರಿನಲ್ಲಿ ಬಿಡ್ತಿದ್ರು. ಒಬ್ಬ ದನ ಬಿಟ್ರೆ ಒಬ್ರು ಇನ್ನೊಂದು ಕೆಲಸ, ಎಲ್ಲ ಅವ್ರವ್ರ ಕೆಲಸ ಮಾಡ್ಕೊಂತಿದ್ರು. ಈಗೇನ್ ಮಾಡ್ತಿದ್ರು, ಒಂಟಿ ಕುಟುಂಬಗಳಾದ್ವು, ಒಂದೊಂದೇ ಸಪ್ ಸಪ್ರೇಟ್ ಸಿಂಗಲ್ ಫ್ಯಾಮಿಲಿ ಆದವು, ಒಂಟಿ ಕುಟುಂಬಗಳು. ಇದೆಲ್ಲ ಮಾಡೋದಕ್ಕೆ ಎಲ್ಲದೂ ಒಬ್ಬನೇ ಮಾಡೋಕ್ಕಾಗಲ್ಲ. ಈಗ ಯಾವನು ಅದನ್ನು ನೋಡು ಇದನ್ನು ನೋಡು, ದನಗಳು ಮೇವು ಹಾಕು, ನೀರು ಕುಡಿಸು, ಅದು ಮಾಡು ಇದು ಮಾಡು, ಎಲ್ಲದೂ ಮಾಡೋಕ್ಕಾಗೋದಿಲ್ಲ. ಆದ್ರಿಂದ ಇದರಿಂದ ದೂರ ಸರಿತಾ ಹೋದ್ರು, ಬೇಡ ಒಂದು ಮೂಟೆ ಗೊಬ್ಬರ ತಂದು ಹಾಕ್ಬಿಟ್ರೆ ಎಲ್ಲ ಆಗುತ್ತೆ ಅಂತೇಳಿ. ಆ ಗೊಬ್ಬರ ಹಾಕಿ ಹಾಕಿ ಹಾಕಿ ಏನಾಯ್ತು, ಭೂಮಿಯಲ್ಲಿ ಫಲವತ್ತತೆ ಅನ್ನೋದು ಎಲ್ಲ ಭೂಮಿ ಬಂಜರು ಆಗ್ತಾ ಬಂತು. ಅದರಲ್ಲಿ ಭೂಮಿಯಲ್ಲಿ ಸಾರ ಸತ್ವ ಏನು ಇಲ್ದಂಗಾಯ್ತು. ಆಮೇಲೆ ಭೂಮಿಯಲ್ಲಿ ಏನೇ ವೇಸ್ಟ್ ಬಿದ್ದಿರುವ ಗೊಬ್ಬರ ಕನ್ವರ್ಟ್ ಮಾಡೋದು ಎರೆಹುಳುಗಳು ಭೂಮಿನ ಇಲ್ದಂಗ ಅದು ಏನಾಯ್ತು. ನಾವು ಔಷಧಿಗಳನ್ನ ಬೆರೆಸ್ತಾ ಬೆರೆಸ್ತಾ ಬೆರೆಸ್ತಾ ಗೊಬ್ಬರ ಹಾಕ್ತಾ ಹೋದಾಗ ಎರೆಹುಳು ಆ ಒಂದು ಜೀವ ಸಂಕುಲಕ್ಕೆ ನಾವು ತೊಂದರೆ ಮಾಡ್ತಾ ಬಂದ್ವಿ. ಮೊದಲು ನಾವು ಸ್ವಲ್ಪ ಗುಂಡಿ ತೆಗೆದು ಸಾಕೊಂಡು ಹುಳ ಸಿಗೋದು, ಈಗೇನು ಹೊಲದಲ್ಲ ಇಡೀ ಹೊಲ ಉಳುಮೆ ಮಾಡಿದ್ರೆ ಒಂದು ಹುಳ ಸಿಗೋದು ಕಷ್ಟ ಆಗ್ಬಿಡುತ್ತೆ. ಈ ತರ ಆದಾಗ ಇದಕ್ಕೆ ಗೊತ್ತು ಕೊಡ್ಲೇಬೇಕಾಗ್ತೀಗ. ಇಂದಿನ ನಮ್ಮ ಪೀಳಿಗೆಯವರು ಒಳ್ಳೆ ಆಹಾರ ತಿಂದಿದ್ದು, ವಿಷರಹಿತ ಆಹಾರ, ಅವ್ರ ಮನೆಯದೇ ಬೆಳೆದಂತ ಧಾನ್ಯ, ಅವ್ರದೇ ಬೀಜ, ಅವ್ರದೇ ಮಾಡ್ಕೊಂಡು ಗಟ್ಟಿ ಮುಟ್ಟಾಗಿದ್ರು. ಈಗೇನು ಮಾಡ್ತಾರೆ, ಎಲ್ಲ ವಿಷಪೂರಿತ ಆಹಾರಗಳು, ತರಕಾರಿ ತಮ್ಮ ಯಾರೋ ಬೆಳೆದ ತರಕಾರಿ ಎಲ್ಲ ವಿಷಮಯವಾಗಿರೋದ್ರಿಂದ ಆರೋಗ್ಯನೂ ಹದಗೆಡ್ತಾ ಹೋಯ್ತು. ಆದ್ರಿಂದ ಏನ್ ಮಾಡ್ತೀವಿ, ಈಗ ಜನ ಸಾವಯವ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ. ಬಟ್ ಆದ್ರೂ ಮಾಡಕ್ ಕಷ್ಟ ಪಡ್ತಾ ಇದಾರೆ. ಮೊದಲಿನಷ್ಟು ಕುಟುಂಬಗಳಲ್ಲಿ ಜನ ಸಂದಣಿ ಇಲ್ಲ, ಈಗ ಅವ್ರವ್ರು ಎಲ್ಲದೂ ಅವನೇ ಮಾಡ್ಬೇಕು ಅಂತ ಕಷ್ಟ ಆಗ್ತಾ ಇದೆ. ಆದ್ರಿಂದ ಸಾವಯವ ಕಡೆಗೆ ಮತ್ತೆ ಜನಗಳು ದುಬಾಲು ಬಿದ್ದಿದ್ದಾರೆ. ಅಂದ್ರೆ ಸಾವಯವ ಕೃಷಿಯಿಂದ ಸಾಕಷ್ಟು ನಮ್ಮ ರೈತರಿಗೆ ಒಳ್ಳೇದಿದೆ. ಅಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಬಳಸಿ ಸಾಕಷ್ಟು ರೀತಿಯಾದಂತಹ ಒಂದು ದುಷ್ಪರಿಣಾಮಗಳಿಗೆ ಈಡಾಗಿದ್ದಾರೆ. ಅಂದ್ರೆ ಈ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಮ್ಮ ರೈತರು ಇವತ್ತಿಗೂ ಈ ಒಂದು ರಾಸಾಯನಿಕ ಗೊಬ್ಬರದ ಕಡೆಗೆ ಯಾಕೆ ಹೆಚ್ಚು ಹೆಚ್ಚು ಒಂದು ಗಮನ ಕೊಡ್ತಾ ಇದ್ದಾರೆ, ಯಾಕೆ ಅಷ್ಟೊಂದು ರಾಸಾಯನಿಕ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಬೇಡಿಕೆ ಆಗ್ತಾ ಇದೆ, ಈ ನಿಟ್ಟಿನಲ್ಲಿ ತಮ್ಮ ಒಂದು ಅಭಿಪ್ರಾಯ ಏನಂತಾರೆ? ಈ ಎಲ್ಲದೂ ಅವ್ನು ಮಾಡಕ್ಕಾಗಲ್ಲ, ಅವನ ಮಾಡಿದ್ರೆ ಬಿಡ, ಈಗ ಮಳೆ ಬಂತು ಸುಮ್ಮನೆ ಇರ್ತಾರೆ, ಮಳೆ ಬಂದು ಇಲ್ಲಿ ಹೋಗ್ತಾರೆ ಮಾರ್ಕೆಟ್ನ ಗೊಬ್ಬರ, ಶ್ರಮ ಮಾಡಕ್ ಅವ್ರಿಗೆ ಇಷ್ಟ ಇಲ್ಲ. ಅವರಿಗೆ ದಿಢೀರ್ ಶ್ರೀಮಂತರಾಗಬೇಕು, ನೆಮ್ಮದಿ ಇರಬೇಕು, ಆರೋಗ್ಯ ಇರಬೇಕು, ಒಳ್ಳೆ ಚೆನ್ನಾಗಿರ್ಬೇಕು, ನಮಗೆ ಏನೋ ಕಲ್ಪನೆಗಳು. ಅಂದ್ರೆ ಎಲ್ಲರೂ ಕೆಲಸಗಳಿಗೆ ಒಂದಲ್ಲ ಒಂದು ಮಾಡ್ತಾ ಇದ್ರೆ ಅದು ಖುಷಿ ಕೊಡುತ್ತೆ, ಖುಷಿ ಆಗಿರುತ್ತೆ, ಅದು ಖುಷಿ ಅಂತೀವಿ. ಇವನಿಗೆ ಅದೆಲ್ಲ ಬೇಡ ಅಂತಂದ್ರೆ ಅವನೇನ್ ಮಾಡ್ತಾನೆ, ಏ ಅದೆಲ್ಲ ಇಲ್ಲಿ ನಾವು ಅದನ್ನ ನೋಡಕ್ಕಾಗಲ್ಲ, ಇದನ್ನ ಮಾಡಕ್ಕೋದಿಲ್ಲ, ಎಲ್ಲ ಕೆಲಸ ನಾವು ನೋಡಕ್ಕೋಗೋದಿಲ್ಲ ಅಂತೇಳಿ ಅವನೇನ್ ಮಾಡ್ತಾನೆ, ಈಗ ಅಂಗಡಿಯಲ್ಲಿ ನೀವು ದೊರಕ್ತಾರ ಗೊಬ್ಬರ ಇದೆ ಬಿಡ ಅದನ್ನೇ ತಂದು ಹಾಕ್ತೀನಿ ಅಂತೇಳಿ ಅದ್ರ ಕಡೆಗೆ ಅವರು ಈ ಕೆಲವೊಂದು ಕಾರಣಗಳಿಂದ ಇದಕ್ಕೆ ಹೋಗ್ಲೇಬೇಕಾಯ್ತು, ಹೋಗ್ತಾ ಇದಾರೆ ಅಷ್ಟೇ. ಈ ಒಂದು ರಾಸಾಯನಿಕ ಕಂಪ್ಲೀಟ್ ಕೈಬಿಟ್ಟು ಅಂದ್ರೆ ಸಾವಯವ ಕೃಷಿಯನ್ನೇ ನಮ್ಮ ರೈತರು ಮಾಡಿ ಅಂದ್ರೆ ಹೆಚ್ಚಿನದಾಗಿ ಇಳುವರಿ ಪಡಿಬಹುದು ಅಂತ ಹೇಳ್ತೀರಾ? ನೂರು ಭಾಗ ಬರಿಬೋದು ಸರ್. ಈಗ ನಾನು ಹೇಳ್ತಾ ಇರೋದು, ಇದು ರೈತರ ಜೊತೆ ನಾನು ಒಂದು 4-5 ವರ್ಷ ವರ್ಕ್ ಮಾಡಿ ಅವ್ರು ಬೆಳೆದಿದ್ದ ಕೆಲವೊಂದು ವಿಚಾರಗಳನ್ನು ಹಂಚಿಕೊಂಡು ಅವ್ರ ಜೊತೆ ನಾನು ಮಾಡಿ ಈಗ ನಮ್ಮ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕೆಲವೊಂದು ತಾಕುಗಳಲ್ಲಿ ನಾವು ಮಾಡ್ತಾ ಇದೀವಿ. ಎಲ್ಲದು ಇದು ತಕ್ಷಣಕ್ಕೆ ಒಂದೇ ಸರಿ ಎಲ್ಲದನ್ನು ನಾವು ಕಂಪ್ಲೀಟ್ ಕನ್ವರ್ಟ್ ಮಾಡಕ್ಕೆ ಅದರಿಂದ ಈ ಕಡೆಗೆ ಬದಲಾಕ ಆಗಲ್ಲ. ನಾವು ಹಂತಂತವಾಗಿ ಈ ಸರಿ ನೋಡಿ ನಾವು ಸಾವಯವ ಬಾಳೆ ಬೆಳೆದ್ವಿ, ಟಿಶ್ಯೂ ಅಂಗಾಂಶ ಬಾಳೆ, ಏಲಕ್ಕಿ ಬಾಳೆ, ಆಮೇಲೆ ಕೆಲವೊಂದು ತಾಕು ಕಬ್ಬಿನ ತಾಕೊಳಗೆ ನಾವು ಸಾವಯವ ಮಾಡಿದ್ದೀವಿ. ಹಿಂಗೆ ಹಂತ ನಾವು ಮಾಡ್ತಾ ಇದ್ವಿ. ನಮ್ಮಲ್ಲೂ ಕೆಲವೊಂದು ಗೊಬ್ಬರಗಳನ್ನು ಮಾಡ್ತಾ ಇದ್ವಿ, ಎರೆಗೊಬ್ಬರ ಆಗಲಿ ಅಥವಾ ಜೀವಾಮೃತಗಳಾಗಲಿ ಎಲ್ಲ ಮಾಡ್ಕೊಂಡು ನಾವು ಕೆಲವೊಂದು ಹಾಕ್ತಾ ಇದ್ವಿ ಸರ್. ಅಂದ್ರೆ ಎರೆಗೊಬ್ಬರ ಅಂದ್ರೆ ಈ ಒಂದು ಸಾವಯವ ಕೃಷಿಯ ಒಂದು ಅಂಗ ಅಂತ ಹೇಳ್ಬೋದಲ್ವಾ? ಹೌದು ಸರ್. ಅಂದ್ರೆ ಈ ಒಂದು ಎರೆಗೊಬ್ಬರ ಅಂದ್ರೆ ಯಾವ ರೀತಿ ನಾವು ತಯಾರು ಮಾಡೋಕ್ಕಾಗುತ್ತೆ, ಯಾವ ರೀತಿ ನಾವು ಬೆಳೆಗಳಿಗೆ ಕೊಡಬೇಕಾಗುತ್ತೆ? ನಿರ್ದಿಷ್ಟವಾದ ಪ್ರಮಾಣ ಇದೆ. ರೈತರೆ ಅವರೇ ಮಾಡ್ಕೊಂಡು ಅವರೇ ಬೆಳೆಸಿದ್ರೆ ಅವ್ರು ಎಷ್ಟು ಬೇಕಾದ್ರೂ ಮಾಡಬಹುದು. ಇದರಿಂದ ಯಾವುದೇ ತರದ ಹಾನಿ ಇಲ್ಲ. ಇದು ಏನಪ್ಪಾ ಅಂತಂದ್ರೆ, ಮೊದಲು ಮೊದಲು ಭೂಮಿನಲ್ಲಿ ಹೊಲದಲ್ಲಿ ಕಸ ಬಿದ್ದರೆ, ಸೊಪ್ಪು ಸೆದೆ ಬಿದ್ದರೆ ಅದನ್ನು ಮಳೆ ಗೆದ್ದಲಿಡ್ದು ಅಥವಾ ಎರೆಹುಳ ತಿಂದು ಗೊಬ್ಬರ ಮಾಡ್ತದೆ. ಈಗ ಔಷಧಿಗಳು ಅವು ಜಾಸ್ತಿ ಹಾಕಿದ್ರಿಂದ ಅವೆಲ್ಲ ಸತ್ತೋಗಿ ಈಗ ಅದು ಕೊಳೆಯೋದಕ್ಕಾಗಲ್ಲ ಅಂತೇಳಿ ಈಗ ನಾವು ಕೃತಕವಾಗಿ ಗೊಬ್ಬರ ಮಾಡ್ಕೋಬೇಕು. ಏನು ಎರೆಹುಳ ಅಂತಂದರೆ 4 ತರಹದ ಮಾಡ್ಬೋದು. ಏನು ಖರ್ಚಿಲ್ದಲೇ ಒಂದು ಮರದ ನೆರಳಲ್ಲಿ ಸೊಪ್ಪನ್ನು ಗುಡ್ಡೆ ಹಾಕಿಬಿಟ್ಟು ಕಸನ ಒಣಗಿದ್ದಂತ ಅದನ್ನು ನೀರಲ್ಲಿ ಹಾಕಿಸ್ಬಿಟ್ಟು ನೆನೆಸಿ ಮಾಡಿ ಅದಕ್ಕೆ ಸಗಣಿ ರಾಡಿ ಹಾಕಿ ಅದಕ್ಕೆ ಕೆಲವು ಹುಳುಗಳು ಬಿಟ್ಟು ಅದು ತಿಂದ್ಕಂತ ಅದನ್ನು ಗೊಬ್ಬರ ಮಾಡಕ್ಕೆ 60-65 ಗೊಬ್ಬರ ಮಾಡುತ್ತೆ. ಇದಕ್ಕೆ ಕೆಲವೊಂದು ಪೀಡೆಗಳ ಕಾಟ ಇದೆ. ಏನು ಇರುವೆಗಳು ಹುಳ ತಿಂತವೆ, ಆಮೇಲೆ ಮುಂಗಿಸಿ ಅವು ಇವು ಬೇಲಿ ಪಕ್ಕ ಇದ್ದಾಗ ಅವು ಇವು ಬಂದು ಇವು ತಿಂತಾರೆ. ಕಾಪಾಡಿಟ್ಕೊಂಡೇ ಕಷ್ಟ ಆಗುತ್ತೆ. ಎರಡನೇ ಪದ್ಧತಿ ಏನಪ್ಪ ಅಂದ್ರೆ, ನಾವು 4 ಆಗಲ್ಲ, 10 ಉದ್ದ, 2 ಹಳದು ಒಂದು ಗುಂಡಿ ಮಾಡಿ ಒಂದು ಪದರ ಕಸ ಹಾಕಿ ಅದ್ರ ಮೇಲೆ ಸಗಣಿ ರಾಡಿ ಹಾಕಿ ಇನ್ನೊಂದು ಪದರ ಕಸ ಹಾಕಿ ರಾಡಿ ಹಾಕಿ ಈ ತರ ಭೂಮಿಯ ಮಟ್ಟದಿಂದ ಮೇಲ್ಗೆ 2 ತನಕ ಹಾಕಿಬಿಟ್ಟು ಅದಕ್ಕೆ ಹುಳ ಬಿಟ್ಟು ಅದಕ್ಕೆ ಬೇಸಿಗೆದಲ್ಲಿ ತೇವಾಂಶ ಕಾಪಾಡೋಕೆ ದಿನಕ್ಕೆ ಬೆಳಿಗ್ಗೆ ಮಧ್ಯಾಹ್ನ ಒಂದ್ಸರಿ ನೀರು ಬಿಟ್ಟಿರೋ ತೇವಾಂಶ ಕಾಪಾಡಿಕೊಂಡು ಮಾಡಿದ್ರೆ ಖರ್ಚಿಲ್ಲ, ಕಡಿಮೆ ಮಾಡಿ ನಮ್ಮ ತತ್ವದಲ್ಲಿ ಇದನ್ನು ಗೊಬ್ಬರ ಮಾಡ್ಕೋಬಹುದು. ಇದನ್ನು ನಾವು ಯಾವುದೇ ಬೆಳಿಗ್ಗೆ ಎಷ್ಟು ಬೇಕಾದ್ರೂ ಹಾಕೋಬಹುದು. ಆದರೆ ಇದರಲ್ಲೂ ಸಹ ಇರುವೆ ಮತ್ತು ಪೀಡೆಗಳು ಕಾಟ ಜಾಸ್ತಿ ಹುಳುಗಳನ್ನು ಸಾಯಿಸ್ತೇವೆ. ಇನ್ನು ಮೂರೇ ತತ್ವ ಅಂದ್ರೆ, ಕಡಪದ ಕಲ್ಲುಗಳನ್ನು 4 ಆಗಲ್ಲ ತಡೆಯೋದು ನಮ್ಮ ಅನುಕೂಲ ತಗೊಂಡು ಉದ್ದ ಮಾಡ್ಕೊಂಡು ಹಾಕಿಬಿಟ್ಟು ಹೇಳಿವ ಅದಕ್ಕೂ ಕಸ ತುಂಬಿ ರಾಡಿ ಹಾಕಿದ್ರೆ ಸ್ವಲ್ಪ ಪೀಡೆಗಳನ್ನ ಅವಾಯ್ಡ್ ಮಾಡಬಹುದು. ಸುತ್ತ ಒಂದು ಕೆಳ ತಗ್ಗು ಮಾಡಿಬಿಟ್ರೆ ನೀರ್ ನಿಲ್ಲಂಗ್ ಮಾಡಿಬಿಟ್ರೆ ಇರುವೆಗಳು ಆ ಕಡೆಗೆ ಬರದಂಗೂ ಅದನ್ನು ಅವಾಯ್ಡ್ ಮಾಡಬಹುದು. ಈ ಮೆಥಡ್ ಕಡಿಮೆ ಖರ್ಚಲ್ಲಿ ಇದೊಂದು ಪದ್ಧತಿ ಮಾಡ್ಕೋಬಹುದು. ಬೇಡ ಇನ್ನು ಸ್ವಲ್ಪ ಇದೆ ಮರಳು ನಿಮೇಲಿ ನೆರಳು ಮಾಡಿಕೊಂಡು ಹೆಂಚಿಗಿಂಚು ಶೀಟ್ ಹಾಕೊಂಡು ಇಟ್ಟಿಗೆನಲ್ಲಿ ಕಟ್ಟಿಬಿಟ್ಟು ತೊಟ್ಟಿ ಕಟ್ಟಿ ಕಾಲುವೆ ಮಾಡಿ ಈ ತರ ಕಸ ತುಂಬಿ ಅದನ್ನು ಹುಳ ಬಿಟ್ಟು ಮಾಡಿಕೊಂಡಾಗ ಅದು ಗೊಬ್ಬರ ಮಾಡುತ್ತೆ. ಅದನ್ನು ನಾವು ಬಳಕೆ ಮಾಡೋದು. ನಾವು ಪ್ರತಿದಿನ ಅದಕ್ಕೆ ನೀರು ಬಿಟ್ಟಾಗ ನೀರು ಬಂದಂತ ಜಲ ಎರೆ ಜಲ ಅಂತ ಒಂದು ಗುಂಡಿನ ಕಲೆಕ್ಟ್ ಮಾಡಿದ್ರೆ ಆ ಜಲನ ನಾವು ಬೆಳೆ ಸಿಂಪಡಣೆ ಮಾಡಿದಿರುವ ಅದರಿಂದ ಬೆಳೆಗಳು ಉತ್ತಮವಾಗಿ ಬರುತ್ತೆ. ಈಗ ರೆಡಿಮೇಡ್ ಪ್ಲಾಸ್ಟಿಕ್ ತೊಟ್ಟಿಗಳು ಬಂದಿದ್ದಾವೆ 5 ಏರು ಮಡಿ ಗುಂಡಿ ಕಡಪದ ಕಲ್ಲು ಇಟ್ಟಿಗೆನಲ್ಲಿ ಕಟ್ಟಿಬಿಟ್ಟು ಈಗ 5 ಪ್ಲಾಸ್ಟಿಕ್ ಹಾಳೆನಲ್ಲಿ ಹೇಗೆ ಮಾಡೋದು? 4 ರೆಡಿಮೇಡ್ ಮಾಡಿರ್ತವೆ, ಗೂಟ ನೆಟ್ಟು ಅವನು ಸಿಕ್ಕಿಸಿ ಅದಕ್ಕೆ ಕಸ ತುಂಬಿ ನೆರಳಲ್ಲಿ ಇಟ್ಟು ಅದಕ್ಕೆ ಎಲ್ಲ ತತ್ವದಲ್ಲಿ ಕಸ ತುಂಬಿ ಅದಕ್ಕೆ ರಾಡಿ ಕಸ ಸಗಣಿ ರಾಡಿ ಹಾಕಿಬಿಟ್ಟು ಅದಕ್ಕೆ ನೀರು ಬಿಟ್ಕೊಂಡು ಇದು ಅದು ಗೊಬ್ಬರ ಮಾಡ್ತದ್ದು. ಒಂದು 5 ತತ್ವದಲ್ಲಿ ಅದನ್ನು ಮಾಡು. ಈ ಗೊಬ್ಬರಗಳನ್ನ 60 ಅನ್ನು ಕಲೆಕ್ಟ್ ಮಾಡಿ ಇದನ್ನ ನಮ್ಮ ಬೆಳೆಗೆ ಎಷ್ಟು ಬೇಕಾದ್ರೂ ಕೊಟ್ಟರು ಏನಂತ ಯಾವುದೇ ತರದ ಬೆಳೆ ಹಾನಿ ಆಗಲ್ಲ, ನಮ್ಮ ಬೆಳೆಗಳು ಇನ್ನೂ ಚೆನ್ನಾಗಿ ಇರ್ತಾರೆ. ಅಂದ್ರೆ ನೀವ್ ಹೇಳಿದ್ರ 5 ವಿಧಾನಗಳನ್ನು ಅನುಸರಿಸಿಕೊಂಡು ನಮ್ಮ ರೈತರು ಎರೆಹುಳ ಗೊಬ್ಬರವನ್ನ ತಯಾರು ಮಾಡಿಕೋಬಹುದು ಅಂತ ಹೇಳಿದ್ರ. ಅಂದ್ರೆ ನಿಮ್ಮ ಒಂದು ಅಂದ್ರೆ ಸಮೀಕ್ಷೆಯ ಪ್ರಕಾರ ನಮ್ಮ ರೈತರು ಯಾವ ವಿಧಾನವನ್ನು ಅನುಸರಿಸಿಕೊಂಡು ಹೆಚ್ಚು ಹೆಚ್ಚಾಗಿ ಈ ಒಂದು ಎರೆಹುಳ ಗೊಬ್ಬರವನ್ನ ತಯಾರು ಮಾಡಿಕೊಳ್ಳಕ್ ಮುಂದೆ ಬರ್ತಾ ಇದ್ದಾರೆ? ನಮ್ಮಲ್ಲಿ ಕೆಲವರು ಕಡಪದ ಕಲ್ಲಲ್ಲಿ ಮಾಡಿದ್ರೆ, ಇತ್ತೀಚೆಗೆ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ಲಾಸ್ಟಿಕ್ ತೊಟ್ಟಿ ಇರುವಂತ ಪದ್ಧತಿ ನೋಡಿಬಿಟ್ಟು ಆ ತೊಟ್ಟಿಗೆ ಆ ಒಂದು ಪದ್ಧತಿಗೆ ಬಹಳ ಜನ ಮಾರು ಹೋಗಿದ್ದಾರೆ. ಅದು 1,200-1,500 ರೂಪಾಯಿ ಒಳಗೆ ಸಿಗುತ್ತೆ. ಆ ತೊಟ್ಟಿ ತಗೊಂಡು ಅದರಲ್ಲಿ ಮಾಡಿದ್ರೆ ಏನು ಮಿನಿಮಮ್ ಕನಿಷ್ಠ ಅಂದ್ರೂ 4-5 ಗೊಬ್ಬರ ತಗೋಬಹುದು. ಅದ್ರ ಚೆನ್ನಾಗುತ್ತೆ. ಆ ಮೆಥಡ್ ಅವ್ರಿಗೆ ಖರ್ಚಿಲ್ಲದೆ ತುಂಬಾ ಈಸಿಯಾಗಿ ಆಗುತ್ತೆ, ಅದೇನು ಹಾಳಾಗೋದಿಲ್ಲ. ತಕ್ಷಣ ತುಂಬಾ ಚೆನ್ನಾಗಿರೋ ಒಂದು ತತ್ವದಲ್ಲಿ ಆ ಒಂದು ಪದ್ಧತಿ ಅನುಕೂಲ ಇದೆ. ಅಂದ್ರೆ ನಿಮ್ಮ ಒಂದು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅಂದ್ರೆ ಈ ಒಂದು ಸಾವಯವ ಗೊಬ್ಬರದ ಬಗ್ಗೆ ಎರೆಹುಳು ಸಾಕಾಣಿಕೆ ಬಗ್ಗೆ ಯಾವ ರೀತಿಯಾದಂತಹ ಒಂದು ತರಬೇತಿಯನ್ನ ರೈತರಿಗೆ ಕೊಡ್ತೀರಿ? ವರ್ಷದಲ್ಲಿ ಎಷ್ಟು ಬಾರಿ ಕೊಡ್ತೀರಾ? ಈಗ ನಮಗೆ ರೈತರು ಆಸಕ್ತಿ ವಹಿಸಿ ಬಂದಾಗ ಅಥವಾ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಯಾವ್ದಾದ್ರು ಯೋಜನೆಗಳಿದ್ದಾಗ ನಾವು ನಮ್ಮಲ್ಲಿ ತರಬೇತಿಗೆ ಬಂದಾಗ ನಾವು ಅದನ್ನು ತೋರಿಸ್ತೀವಿ. ಯಾವ ತರ ತುಂಬದ ಕಸನ, ಯಾವ ತರ ಹುಳಗಳು ಹಿಂಗೆ ಹಾಕೋದು, ಯಾವ ತರ ಸಗಣಿ ರಾಡಿ ಹಾಕೋದು, ಯಾವ್ಯಾವ ಪದ್ಧತಿಗಳನ್ನ ನಮ್ಮಲ್ಲೂ 4-5 ಪದ್ಧತಿಗಳು ಇದ್ದಾವೆ, ತೋರಿಸ್ತೀವಿ. ಈ ಪದ್ಧತಿ ಅದಕ್ಕೂ ವ್ಯತ್ಯಾಸ ಅವ್ರಿಗೆ ಕೊಡೋಣ, ಅವ್ರ ರೀತಿಗೆ ಕಾಣುತ್ತೆ. ಈಗ ಏರು ಮಡಿ ಅಥವಾ ಗುಂಡಿನಲ್ಲಿ ನಿಂತ ಸಾಕು ಇರಬೇಕು, ಅವ್ರ ಕಾರ್ಯ ಕಡಿತಿರ್ತವೆ. ಅದೇ ನಮ್ಮ ಕಡಪದ ಕಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ದಾರ ಆಗಲಿ ಅಥವಾ ಇದಕ್ಕೆ ಹೋದಾಗ ಅವ್ರಿಗೆ ಅಷ್ಟೊಂದು ಸಮಸ್ಯೆಗಳಿರಲ್ಲ. ಆ ಪದ್ಧತಿಗಳು ಸಿಗದಂಗೆ ಯಾವ ಥರ ಹೀಗೆ, ಆಮೇಲೆ ಅವರಿಗೆ ಮನೆಯ ಮಾಡ್ಕೋಬೇಕು ಅಂದರೆ ಹುಳುಗಳು ಸಹ ನಾವು ಮಾರಾಟ ಮಾಡ್ತೀವಿ, ಹುಳುಗಳು ಸಿಗ್ತಾವ ಅವ್ರಿಗೆ ನಮ್ಗೆ ಬೇಕು ಅಂದ್ರೆ ಹುಳನ್ನು ಕೊಡ್ತೀವಿ. ಅಂದ್ರೆ ಸಾಕಷ್ಟು ಈ ಒಂದು ರಾಸಾಯನಿಕ ಗೊಬ್ಬರವನ್ನು ಬಿಟ್ಟು ಅಂದ್ರೆ ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ಕೊಟ್ಟು ನಮ್ಮ ರೈತರು ಅನುಸರಿಸಿಕೊಂಡೇ ಬಂದಿದ್ದಾದ್ರೆ ಅಂದ್ರೆ ಭೂಮಿಯಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅಂದ್ರೆ ಭೂಮಿಯ ಒಂದು ಗುಣಮಟ್ಟ ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತ ಹೇಳ್ತೀರ ಸರ್? ಭೂಮಿ ಈ ಗೊಬ್ಬರಗಳನ್ನ ಹಾಕೊಂಡಾಗ ಭೂಮಿ ಮೆತ್ತೆಯ ಮಲ್ಲಿಗೆ ಹೂವಿನ ತರ ಮೆತ್ತಗಾಗುತ್ತೆ. ಒಳ್ಳೆ ಈ ಬೇರುಗಳು ಆರೋಗ್ಯಪೂರ್ಣವಾಗಿ ಬಿಗಿಯಾಗಿ ಒಳ್ಳೆ ಗಟ್ಟಿಮುಟ್ಟ ಬೆಳವಣಿಗೆಯನ್ನು ಹೊಂದುತ್ತೆ. ಈ ಒಂದು ಸಾವಯವ ಗೊಬ್ಬರನ ಉಪಯೋಗಿಸಿಕೊಂಡು ಬಿ ಕಲ್ಲಪ್ಪನಲ್ಲಿ ಅವರು ಬಾಳೆಗೆ ಇದಕ್ಕೆ ಅವರು ರೈತರು ಮಾಡ್ಕೊಂಡಿದ್ದಾರೆ. ಅವ್ರು ಸಾಕು ಚೆನ್ನಾಗಿದೆ. ಅವರು ಅವಾಗ ಬರೀ ಫೋನಿನ ಮುಖಾಂತರನೇ ಅವ್ರನ್ನ ಈ ಪದ್ಧತಿ ಅಳವಡಿಸ್ಕೊಂಡು ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದು ಮಾಡ್ಕೊಳ್ತಾ ಇದ್ದಾರೆ ಸರ್. ತುಂಬ ಚೆನ್ನಾಗಿದೆ, ಒಳ್ಳೆ ಭೂಮಿ ಫಲವತ್ತತೆ ಆಗುತ್ತೆ, ಯಾವುದೇ ವಿಷಯ ಇಲ್ಲದಂಗೆ ಒಳ್ಳೆ ತುಂಬ ಆರೋಗ್ಯಪೂರ್ಣವಾದ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ನಾವು ಸಾವಯವ ಹೆಚ್ಚು ಹೆಚ್ಚಾಗಿ ಉಪಯೋಗಿಸ್ಕೊಂತ ಬಂದ್ರೆ ಅಂದ್ರೆ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ತಮ್ಮ ಭೂಮಿಯಲ್ಲಿ. ಹೌದೌದು, ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಈ ಭೂಮಿ ಆ ಹುಳುಗಳು ಭೂಮಿಯನ್ನು ಗುಣಮಟ್ಟವನ್ನು ಹೆಚ್ಚಿಸ್ತಾ ಹೋಗ್ತವೆ. ಅದ್ರ ಜೊತೆಗೆ ಅವೆಲ್ಲಾದ್ರೂ ತಿಂದು ಅದು ಮಾಡ್ಕೊಂಡು ಬೆಳೆದು ಅದೆಲ್ಲ ತುಂಬಾ ಅನುಕೂಲನೂ ಆಗುತ್ತೆ ಸರ್. ಅಂದ್ರೆ ಎರೆಹುಳು ನಮ್ಮ ಭೂಮಿಯಲ್ಲಿ ಇದ್ರೆ ಭೂಮಿಯ ಒಂದು ಗುಣಮಟ್ಟ ಹೆಚ್ಚುತ್ತೆ ಅಂದ್ರೆ ಯಾವ ರೀತಿ ಹೆಚ್ಚುತ್ತೆ ಅಂತ ಹೇಳ್ತೀರ? ಆ ಹುಳು ಕಸನ ಅದು ತಿಂದುಬಿಟ್ಟು ಅದು ಮಣ್ಣನ್ನ ಕೊಚ್ಚಿ ತಿರುಗಾಕುತ್ತೆ. ಅದು ಭೂಮಿಯಲ್ಲಿ ತಿರುಗಾಕಿದಾಗ ಆ ಭೂಮಿಯ ಗುಣಮಟ್ಟ ಅನುಕೂಲ ಆಗುತ್ತೆ, ತುಂಬಾ ಚೆನ್ನಾಗ ಭೂಮಿಯ ಮೇಲ್ಪದರು ಎಲ್ಲ ತುಂಬಾ ಚೆನ್ನಾಗುತ್ತೆ, ಒಳ್ಳೆ ಫಲವತ್ತಾಗಿರುತ್ತೆ. ಅಂದ್ರೆ ಮೃದು ಬರುತ್ತೆ? ಹೌದು, ಮೃದು ಬರುತ್ತೆ, ಒಳ್ಳೆ ಪೋಷಕಾಂಶ ಇರೋದಾಗುತ್ತೆ. ಆಮೇಲೆ ಎಲ್ಲದೂ ನಾವು ಹಾಕಿದ ಬೀಜ ಯಾವ್ದು ಎಟ್ಟೆ ಇರೋದಿಲ್ಲ, ಎಲ್ಲ ಮೃದುವಾಗಿರುತ್ತೆ, ಒಳ್ಳೆ ಮೊಳಕೆ ಬರುತ್ತೆ, ಒಳ್ಳೆ ಬೆಳೆನ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ. ಅಂದ್ರೆ ಈಗ ಕೆಲವೊಂದು ರೈತರಲ್ಲಿ ಒಂದು ಮಾತಿದೆ ಏನಪ್ಪಾ ಅಂತಂದ್ರೆ, ಈ ಬಾಳೆ ಅಡಿಕೆ ಅಂದ್ರೆ ಈ ರೀತಿಯಾದಂತ ಒಂದು ತೋಟಗಾರಿಕೆ ಬೆಳೆಗಳಿಗೆ ಮಾತ್ರ ಈ ಸಾವಯವ ಗೊಬ್ಬರ ಬಳಸಬೇಕು, ಅಂದ್ರೆ ಬೇರೆಲ್ಲ ಈ ನಾವು ಏನ್ ಬೆಳಿತೀವ ಈ ಮೆಕ್ಕೆಜೋಳ ಈ ರೀತಿಯಾದಂತ ಎಣ್ಣೆ ಕಾಳುಗಳ ಬೆಳೆಗಳಿಗೆ ಇದನ್ನು ಬಳಸಿದ್ರೆ ಹೆಚ್ಚಿನದಾಗಿ ನಾವು ಇಳುವರಿ ಪಡೆಯಕ್ ಆಗಲ್ಲ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಅಂತ ಹೇಳ್ತಾರೆ? ತೋಟಗಾರಿಕೆ ಬಗ್ಗೆ ಓಕೆ, ಅದು ಲಿಮಿಟೆಡ್, ತುಂಬಾ ಕಡಿಮೆ ಗಿಡಗಳು ಇರ್ತವೆ, ಅದು ಹಾಕೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಎಲ್ಲದಕ್ಕೂ ಅನುಕೂಲ. ಆಹಾರ ಬೆಳೆಗಳಿಗೆ ನಾವು ಫಸ್ಟ್ ಗೆ ಈ ಮೊದಲೆಲ್ಲ ಹೇಗ್ ಮಾಡ್ತಿದ್ವಿ, ಇಡೀ ಕೊಡೆಯ ಗೊಬ್ಬರ ಹೊಲ ತುಂಬಾ ಚೆಲ್ಲಿಬಿಟ್ಟು ನಾವು ಬೇಸಾಯ ಮಾಡಿ ಉಳುಮೆ ಮಾಡಿ ಅಷ್ಟೊಂದು ಆಗಲ್ಲ. ಇದು ಅಟ್ಲೀಸ್ಟ್ ಕೆಲವು ಗೊಬ್ಬರಗಳನ್ನ ಕೆಲವೊಂದು ಟನ್ ಅಂತ ಹೇಳ ಒಂದ್ ಎರಡು ಟನ್ ಮೂರು ಟನ್ ಎಕರೆಗೆ ಎಷ್ಟು ಅಂತ ಅವರವ್ರ ಶಕ್ತಿ ಎಷ್ಟು ಅವ್ರು ಉತ್ಪಾದನೆ ಮಾಡಿದ್ರ ಮೇಲೆ ಅದು ಚೆಲ್ಲಿಬಿಟ್ಟು ಮಣ್ಣಿನಲ್ಲಿ ಬೆರೆಸಿ ಬಿತ್ತನೆ ಮಾಡಿದ್ರೆ ಉತ್ತಮವಾದ ಒಂದು ಆರೋಗ್ಯಪೂರ್ಣವಾದ ಬೆಳೆಯನ್ನು ಬೆಳ್ಕೊಳಕ್ಕೆ ಸಹಾಯ ಆಗುತ್ತೆ ಸರ್. ಅಂದ್ರೆ ಸಾವಯವ ಬೆಳೆಸಿದ್ರೆ ಅಂದ್ರೆ ನಮ್ಮ ರೈತರಿಗೆ ಯಾವುದೇ ರೀತಿಯಾದಂತ ಒಂದು ಅನಾನುಕೂಲ ಇಲ್ಲ ಅಂತ ಹೇಳ್ತೀರಾ? ನೂರಕ್ಕೆ ನೂರು ಪಾಗ ಅನಾನುಕೂಲ ಇಲ್ಲ ಯಾವುದೇ ಕಾರಣ, ಬಟ್ ಅವ್ರು ಮಾಡಕ್ ಕಷ್ಟ ಅನಿಸ್ತದೆ ಅವ್ರಿಗೆ. ಇದಕ್ಕೇನು ಬಹಳ ಕಷ್ಟ ಪಡೋದಿಲ್ಲ, ದಿನಕ್ಕೆ ಅರ್ಧ ಗಂಟೆ ಕಾಲು ಗಂಟೆ ಅವ್ರು ಮನೆಗೆ ಇದ್ದಾರೆ, ಯಾರೇ ಮಹಿಳೆಯರು ಅಥವಾ ಗಂಡು ಮಕ್ಕಳು ಯಾರೇ ಆಗ್ಲಿ, ಫ್ರೀ ಇದ್ದ ಒಂದು ಗಂಟೆ ನೀರು ಬಿಡೋದು, ನೋಡೋದು ಹೇಗಿದೆ ಏನಿದೆ ನೋಡ್ಕೊಂಡು ಗೊಬ್ಬರ ಆದಂಗೆಲ್ಲ ಕಲೆಕ್ಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಅನುಕೂಲ ಆಗುತ್ತೆ. ಈಗ ನೀವು ಒಂದು ಮಾತು ಹೇಳಿದ್ರ ಅಂದ್ರೆ ಈ ರೀತಿಯಾಗಿ ನಾವು ಸಾವಯವ ಗೊಬ್ಬರಗಳನ್ನ ಮಾಡಿ ಬೆಳೆಯೋದು ಬಹಳ ಕಷ್ಟ ಅಂತ ಹೇಳಿದ್ರಿ. ಅಂದ್ರೆ ಹಿಂದಿನ ನಮ್ಮ ಪೂರ್ವಜರು ಅಂದ್ರೆ ಈ ರೀತಿಯಾದಂತ ಒಂದು ರಾಸಾಯನಿಕ ಗೊಬ್ಬರ ಅವತ್ತಿನ ಕಾಲದಲ್ಲಿ ಇರಲಿಲ್ಲ, ಅಂದ್ರೆ ಸಾಕಷ್ಟು ಈ ಒಂದು ಸಾವಯವ ಗೊಬ್ಬರಗಳನ್ನ ಬಳಸಿ ಸಾಕಷ್ಟು ರೀತಿಯಾದಂತ ಒಂದು ಗುಣಮಟ್ಟದ ಬೆಳೆಗಳನ್ನ ಬೆಳೆದ್ರು. ಯಾಕೆ ಅವತ್ತು ಆ ಸ್ಥಿತಿಯಲ್ಲಿ ಆಸ್ಟೋಮೆಟಿಕ್ ಬೆಳೆದ್ರಲ್ಲ, ಇದ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ ಏನಂತ? ಅವತ್ತು ಆ ದಿನ ಆಯ್ತು, ನಮ್ಮ ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಒಂದು ಮಿನಿಮಮ್ ಕಡಿಮೆ ಅಂದ್ರೆ ಒಂದು ಜೊತೆ ಒಂದೇ ಒಂದು ಜೊತೆ ಮಿನಿಮಮ್ ಒಂದು ಜೊತೆ ಎಲ್ಲರ ಮನೆಯಲ್ಲಿ ಎತ್ತುಗಳು ಇರ್ತಿದ್ರು. ಆಮೇಲೆ ಮನೆಯಲ್ಲಿ ದನ ಕರುಗಳು ಬಹಳ ಇತ್ತು. ಆಮೇಲೆ ಮನೆಯಲ್ಲಿ ಜನಗಳು ಇದ್ರು, ಸಗಣಿ ಹೊಡೆದಂದ್ರೆ ಒಬ್ಬ ನೀರು ತರಕೋನು, ಒಬ್ಬ ದನಗಳು ಹೊಡ್ಕೊಂಡು ಹೋಗೋನು, ಎಲ್ಲಾ ಕೆಲಸಗಳು ಅವ್ರು ಮೇವು ತರಕೊಬ್ರು, ಈ ತರ ಅವಿಭಕ್ತ ಕುಟುಂಬ ಇತ್ತು. ಎಲ್ಲ ಒಂದಲ್ಲ ಒಂದ್ ಕೆಲಸ ಮಾಡೋರು, ಅವ್ರವ್ರದೇ ಇದ್ ಮಾಡೋರು. ಮತ್ತೆ ದನ ಕರುಗಳು ಎಲ್ಲ ಚೆನ್ನಾಗಿ ಆಡುಬಲ ಇತ್ತು, ಗೋಮಾಳ ಅಲ್ಲಿ ಇಲ್ಲಿ ಆಡಿಸ್ಕೊಂಡು ಕ್ಲೀನ್ ಬಂದು ಎಲ್ಲ ಮಾಡ್ಕೊಂಡು ಆ ದನಗಳು ನೋಡ್ಕೊಳಕ್ಕೆ ಒಬ್ರು ಚಾಕ್ರಿಗೆ ಒಬ್ರು ಇರೋರು, ಅವ್ರು ಮಾಡ್ಕೊಂಡು ಸಗಣಿಯಿಂದೆಲ್ಲ ತಿಪ್ಪೆ ಹಾಕೋ ಈ ತರ ತಂತ್ರಜ್ಞಾನ ಇರಲಿಲ್ಲ. ತಿಪ್ಪೆ ಗೊಬ್ಬರನ ಅವರು ಅಷ್ಟು ಹಾಕೊಂಡು ಹೊಲಕ್ಕೆಲ್ಲ ಟನ್ ಗಟ್ಟಲೆ, ಅವಾಗ ಅವ್ರೇನು ಲೆಕ್ಕ ಇಡ್ತಿರ್ಲಿಲ್ಲ, ಟನ್ ಗಟ್ಟಲೆ ಹಾಕಿಬಿಟ್ಟು ಬೆರೆಸ್ಬಿಟ್ಟು ಅದನ್ನ ಉತ್ತಮ ಬೆಳೆಯನ್ನು ಬೆಳ್ಕೊಳೋದು. ಅದರಿಂದ ಅವ್ರಿಗೆ ಅಂತೂ ಕಷ್ಟ ಅನಿಸಲ್ಲ. ಈಗ ಅವಿಭಕ್ತ ಕುಟುಂಬಗಳಲ್ಲಿ ಎಲ್ಲ ಒಂಟಿ ಕುಟುಂಬಗಳು, ಅದು ಎಲ್ಲದು ಒಬ್ಬನೇ ಮಾಡೋಕ್ಕಾಗಲ್ಲ. ಈಗ ಒಂದು ಸಗಣಿ ರಾಡಿ ಹಾಕ್ಬೇಕು, ಅದು ಹಾಕ್ಬೇಕು, ಇದು ಹಾಕ್ಬೇಕು, ಎಲ್ಲದೂ ಒಂದು ಮಾಡೋದು ಕಷ್ಟ ಆಗ್ತಾ ಇದೆ. ಅಂದ್ರೆ ಇಂದಿನ ಯುವಕರು ಅಂದ್ರೆ ಕೃಷಿ ಜೊತೆಗೆ ಈ ಒಂದು ದನಕರುಗಳ ಸಾಕಾಣಿಕೆಯಿಂದ ದೂರ ಆಗ್ತಾ ಇದ್ದಾರೆ. ಹೌದು, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಂತ ಹೇಳ್ತೀರಾ? ಈ ಕಾಲದಲ್ಲಿ ಎಲ್ಲರಿಗೂ ಶೋಕಿ ಬೇಕು, ಎಲ್ಲರಿಗೂ ಟಾಪ್ ಆಗಿರ್ಬೇಕು ಅಂತ ಅನಿಸುತ್ತೆ. ಕಷ್ಟ ಯಾರಿಗೂ ಬೇಕಾಗಿಲ್ಲ, ತಮ್ದು ಇದನ್ನು ದುಡಿಮೆ ಮಾಡ್ಕೊಂಡು ಯಾರಿಗೂ ಇಷ್ಟಪಡ್ತಾ ಇಲ್ಲ. ಅವ್ರಿಗೇನು ಹೊಲಕ್ಕೆ ಹೋಗ್ಬೇಕು, ಇವ್ ಬಿತ್ತನೆ ಮಾಡ್ಬೇಕು, ಅಯ್ಯ ಹೋಗ ಬಿತ್ತಬಾರಂತ ಇವ್ರು ಬೈಕಲ್ಲಿ ಕೂತ ಹೇಳ್ತಾನೆ. ಇವನು ಇವ್ರು ಒಂದರಲ್ಲಿ ಅದ ಇದೆಯಾ, ಬೀಜ ಹಾಕ್ಬೋದಾ, ತೇವಾಂಶ ಎಷ್ಟಿದೆ, ಹೇಗಿದೆ ನಮ್ಮ ಭೂಮಿ, ಏನ್ ಬಿತ್ಬೋದು, ಏನ್ ಹೇಳೋದು, ಇವನ್ ಯಾರನ್ನ ಕೊಡ್ತಾ ಆಳು ಕಳಿಸ್, ಹಾಳು ಮಾಡೋದು ಹಾಳೆಯ ತಾನು ಮಾಡೋದು ಉತ್ತಮ. ಅವನು ಹೆಂಗೋ ಮಾಡ್ತಾನೆ, ಏನೋ ಮಾಡ್ತಾನೆ, ಬಿತ್ತಾನೆ, ಬಿತ್ತಿಸ್ತಿ ಬಿತ್ತಿಸಿದೆ ಅಂತೇಳಿ ಮನೆಗೆ ಬಂದು ಹೇಳ್ತಾನೆ. ಮನೆಯ ವಯಸ್ಸಾದ ಇರ್ತಾರೆ ತಿಳ್ಕೊಳ್ಳಿ. ಇವ್ ನೆಕ್ಸ್ಟ್ ಯಾರೋ ಬಂದು ಹೊಲ್ದಾಗ ಹೇಳ್ತಾನೆ, ನಿಮ್ಮ ಹೊಲ್ದಾಗ ಯಾರೋ ಹುಳ ಬೀಳ್ತೊಂಡು, ಯಾರೋ ಔಷಧಿ ಬೀಳ್ತೊಂಡು, ಏನೋ ರೋಗ ಬೀಳ್ತೊಂಡು, ಅವನು ಇವ ಔಷಧಿ ಹೊಡೆದ, ಇವನು ಯಾರೋ ಹೇಳ್ತಾನೆ. ಮತ್ತೆ ಇವನು ಏನು ಇವ್ ಈ ರೈತ ಏನ್ ಮಾಡ್ತಾನೆ, ನವ ರೈತ ಸೀದಾ ಬೈ ಅಂಗಡಿ ಹೋಗಿ ತಗೊಂಡ್ಬರ್ತಾನೆ, ಎನ್ ಯಾರೋ ಲೇಬರ್ ಕಳಿಸ್ತಾನೆ, ಒಬ್ಬ ಔಷಧಿ ಹೊಡೆದ್ ಬಾ ಅಂತ. ಅವನ್ ಎಷ್ಟು ಹಾಕೊಂತಾನೆ, ಅವ್ನು ತಿಳಿದಂಗೆ ಆಯ್ತು, ಹಿಂಗೆ ಆಯ್ತು ಸ್ವಾಮಿ ಹೊಡೆದೆ ಅಂತ ಬಂದು ಹೇಳ್ತಾನೆ. ಪಕ್ಕ ಕರೆಕ್ಟಾಗಿ ಈ ಥರ ಹಿಡಿಬೇಕು, ಎಲೆ ಅಡಿಗೆ ಹಿಡಿಬೇಕು, ಮೇಲೆ ಹಿಡಿಬೇಕು, ಸುಳಿ ಹಿಡಿಬೇಕು, ಗಿಡ ಸುತ್ತ ಕವರ್ ನೋಡ್ಕೊ ಅಂತ. ಯಾರು ಹೇಳಲ್ಲ, ಅವ್ನು ಹೆಂಗ ತಿಳಿತೇವೆ, ಆಯ್ತು ಆಯ್ತು ಮುಗೀತು, ಅವತ್ತಿನ ರೊಕ್ಕ ಅವ್ನು ನೋಡ್ತಾನೆ, ಇವನು ಆಯ್ತು ಔಷಧಿ ಹೊಡೆದೆ ಅಂತ ಇವನು ಹೇಳ್ತಾನೆ. ಇವ್ರು ಯಾರು ಮೈ ಬಗ್ಗಿಸಿ ಮಾಡಬೇಕು ಅಂತ ಯಾರಿಗೂ ಇಷ್ಟ ಇಲ್ಲ. ಆದ್ರಿಂದ ಬಟ್ ರೊಕ್ಕ ಬೇಕು, ದುಡಿದಲ್ಲಿ ಯಾರು ಸಿಗೋದು ಕಷ್ಟ. ಭೂತಾಯಿ ಎಷ್ಟು ಬೆವರಿಸ್ತಾರೋ ಅಷ್ಟು ಅನುಕೂಲ ಮಾಡ್ಕೊಡೋಕೆ ಅನುಕೂಲ ಆಗುತ್ತೆ. ನಮ್ಮ ಭಾರತ ಕೃಷಿ ಪ್ರಧಾನ ರಾಷ್ಟ್ರವಾದರೂ ಅಂದ್ರೆ ನಮ್ಮ ಭಾರತದಲ್ಲಿ ಅಂದ್ರೆ ಇಂದಿನ ಯುವಕರು ಅಂದ್ರೆ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ತೋರಿಸ್ತಾ ಇಲ್ಲ ಅಂತ ಹೇಳ್ತೀರ? ಹೌದು, ವಿಮುಖ ಆಗ್ತಾ ಇದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕೆಲವೊಂದು ಈಗೊಂದು ಐದಾರು ವರ್ಷದಲ್ಲಿ ನಾವು ಕೆಲವು ಕಡೆ ನೋಡಿದಾಗ ತುಂಬಾ ಹೊರದೇಶಗಳು ಹೋದಂತರು ಅಲ್ಲೇ ಕೆಲಸ ಬಿಟ್ಟು ಬಂದು ಈ ಕೃಷಿ ಕಡೆ ಕೆಲವರು ಈಗ ಉತ್ತೇಜನದಿಂದ ತೊಡಗ್ತಾ ಇದ್ದಾರೆ. ಈಗ ನಾನು ಮೊನ್ನೆ ಕಳೆದ ಬಾರಿ ಅಮೆರಿಕದಲ್ಲಿ ಬಿ ಮಾಡಿ ವಾಪಸ್ ಬಂದ ರೈತ ಗುಲ್ಬರ್ಗದಲ್ಲಿ, ಅವನು ಟ್ರ್ಯಾಕ್ಟರ್ನಲ್ಲಿ ಎಡಕುಂಟೆ ಹೊಡೆಯೋದು ಒಂದು ಇಂಪ್ಲಿಮೆಂಟ್ ಕಂಡಿದ್ದಾನೆ. ಈ ಗಾಲಿಗಳನ್ನ ಈ ಗಾಡಿ ಬಿಟ್ಟೆ ಬರೀ ವೀಲ್ ಕಬ್ಬಿಣದ ಗಾಲಿಗಳು ಮಾಡಿಬಿಟ್ಟೆ. ಓಕೆ, ಆ ಮತ್ತು ಅದು ಕಾಂಟ್ಯಾಕ್ಟ್ ಮಾಡಿದೆ ಒಮ್ಮೆ ದೂರದರ್ಶನದಲ್ಲಿ, ಅವನ ಮತ್ತೆ ಮಾಹಿತಿ ಸರಿ ಸಿಗಲಿಲ್ಲ. ಈ ತರ ಅವರು ಅದರಲ್ಲೂ ಹೊಸ ಹೊಸ ತಂತ್ರಜ್ಞಾನ ಮಾಡಿಬಿಟ್ರು. ಇದು ಮಾಡಿಕೊಂಡು ಆ 10 ಸಾಲೊಳಗೆ ನಾವೇನು ನವಣೆ ರಾಗಿ ಬಿತ್ತಿದೀವೋ 10 30 ಸೆಂಟಿಮೀಟರ್ ಅಷ್ಟೊಳಗೆ ಹೋಗಂತ 5 ಒಂದು ಬೇಡ, ಒಂದು 2-3 ಇಂಚಿಂದ ಒಂದು ಗಾಲಿ ಮಾಡಿ ಅದರೊಳಗೆ 4 ಗಾಲಿ ಹೋಗ್ಬಿಟ್ಟು ಅವ್ನು ಎಡೆಕೊಂಡು ಹೋಗಿ ಯಾರನ್ನು ಇದು ಮಾಡೋದಂಗೆ. ಆ ಥರ ತಾಂತ್ರಿಕತೆ ಓದ್ಯ ಹುಡುಗರು ಬಂದು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಹೊಸ ಹೊಸ ಪದ್ಧತಿಗಳನ್ನು ಕಂಡು ಹಿಡಿದು ಹೊಸ ಹೊಸ ಇಂಪ್ಲಿಮೆಂಟ್ ಕಂಡು ಹಿಡ್ಕೊಂಡು ಅದನ್ನು ಮಾಡಬೇಕಂತ ಕೆಲವು ಜನ ಈಗೆಲ್ಲ ಈ ಕಡೆ ತಿರುಗ್ತಾ ಇದ್ದಾರೆ. ಬಟ್ ಆ ಪುರಾತನ ನಾವು ಕಳ್ಕೊಂಡಿವಲ್ಲ, ಅದನ್ನು ನಾವು ಮಾಡೋದಕ್ಕೆ ಕಷ್ಟ ಅನಿಸ್ತಾ ಇದೆ ಅವ್ರಿಗೆಲ್ಲರಿಗೂ. ಈಗ ಯಾವುದೇ ದನಗಳು ಮಾಡಿದಾಗ ಅದು ಬೆಳಿಗ್ಗೆಯಿಂದ ಕ್ಲೀನ್ ಒಟ್ಟಿಗೆ ಗೊಳಿಸ್ಬೇಕು, ದನಕ್ಕೆ ಮೇವು ನೀರು ಅದೆಲ್ಲ ಮಾಡಬೇಕು, ಸ್ನಾನ ಮಾಡಿಸ್ಬೇಕು, ಆಹಾರ ಕೊಡಬೇಕು, ಹಾಲು ಕರಿಬೇಕು, ಮತ್ತೆ ಅಗಲೆಲ್ಲ ನೋಡಿ ಮತ್ತೆ ಹಾನ್ಪಾನ್ ನೋಡಬೇಕು, ಎಲ್ಲ ಕೊಡಬೇಕು. ಒಬ್ಬರೇ ಇದ್ದಾಗ ಎಲ್ಲದೂ ಮಾಡೋದು ಕಷ್ಟ ಆಗುತ್ತೆ. ಇದರಿಂದ ಮತ್ತೆ ಎಲ್ಲರೂ ಆ ಮುಖಾನ ಈ ಕಡೆಗೆ ತಿರುಗಿಸಿದ್ದಾರೆ ಕೃಷಿ ಕಡೆಗೆ. ಆದರೂ ನಾವು ನೋಡಿದಂಥ ನಮ್ಮ ಪೂರ್ವಿಕರು ಮಾಡಿದಂಥ ಆ ಒಂದು ಪದ್ಧತಿಗಳನ್ನು ಇವರು ಯಾರು ಅಳವಡಿಸೋಕೆ ಕಷ್ಟ ಅನಿಸ್ತಾರೆ. ಅಂದ್ರೆ ಮನ್ಸು ಮಾಡಿದ್ರೆ ನಾವು ಅಳವಡಿಸ್ಕೊಳ್ಬಹುದು, ಅಂದ್ರೆ ಬೇಜವಾಬ್ದಾರಿತನ ಜಾಸ್ತಿ. ಹೌದು, ಜಾಸ್ತಿ ಇದೆ. ಬಟ್ ಕೆಲವರಿಗೆ ತುಂಬಾ ಇಂಟ್ರೆಸ್ಟ್ ಆಸಕ್ತಿ ಇರುತ್ತೆ, ಆದ್ರೂ ಎಷ್ಟು ಅಂತ ಅವ್ನು ಮಾಡಕ್ಕಾಗುತ್ತೆ ಅಷ್ಟು ಕೈಲಿ ಆದಷ್ಟು ಮಾಡ್ತಾನೆ. ಕೊನೆಗೆ ವಾಪಸ್ ಹಾಕತ್ತದೆ, ಯಾವ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ ಕೈ ಚೆಲ್ಲಿ ಬಿಡ್ತಾನೆ. ಅಂದ್ರೆ ನಿರುತ್ಸಾಹ ತೋರಿಸಬಾರ್ದು ಕೃಷಿ ಮಾಡ್ಬೇಕಾದ್ರೆ. ಹೌದು, ರೈತನಾಗಿ ರೈತ ಉತ್ಸಾಹದಿಂದ ಇರ್ಬೇಕು ಅಂತ ಹೇಳ್ತಾರೆ. ಹೌದು, ಯಾವಾಗ್ಲೂ ಉತ್ಸಾಹದಿಂದ ಇದ್ದಾಗ ನಾವೇನೋ ಒಂದು ಅದರಲ್ಲಿ ಒಂದು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ ನಾವು. ಅಂದ್ರೆ ಈ ಸಾವಯವ ಕೃಷಿಯಲ್ಲಿ ಮತ್ತೊಂದು ಅಂಗವಾಗಿ ನೀವು ಜೀವಾಮೃತ ಅಂದ್ರಿ. ಜೀವಾಮೃತ ಅಂದ್ರೆ ಏನು? ಜೀವಾಮೃತ ಅಂದ್ರೆ ಇದರಲ್ಲಿ ಕೆಲವೊಂದು ಬೇರುಗಳ ಬೆಳೆಯುವುದಕ್ಕೆ ಜೀವಾಣುಗಳು ಬೇಕು. ಆ ಒಂದು ಜೀವಾಣುಗಳು ನೀವು ವಿಷವನ್ನು ಬೆರೆಸಿ ಬೆರೆಸಿ ಬೆರೆಸಿ ನಾವು ಔಷಧಿ ಅದನ್ನು ಬೆರೆಸಿ ಭೂಮಿಯಲ್ಲಿ ಏನು ಜೀವಾಣುಗಳಿಂದಾಗದು. ಇದನ್ನ ನಾವು ಏನ್ ಮಾಡಿದ್ವಿ, ಜೀವಾಮೃತನ ಮಾಡಿಕೊಂಡು ನಮ್ಮ ಮನೆಯಲ್ಲಿ ತಯಾರಿ ಮಾಡಿಕೊಂಡು ಅದನ್ನು ಬೆಳೆಗಳಿಗೆ ಸಿಂಪಡಣೆ ಮಾಡಿ ಅಥವಾ ತೋಟಗಾರಿಕೆ ಬೆಳೆಗಳಿಗೆ ಬುಡಕ್ಕೆ ಹಾಕಿದ್ರೆ ಆ ಬೇರುಗಳು ಆರೋಗ್ಯಕರವಾದ ಬೇರುಗಳು ಉತ್ತಮ ಬೆಳವಣಿಗೆ ರಾಸಾಯನಿಕಗಳನ್ನು ಬೇಕಾದ ಆಹಾರವನ್ನು ಹೀರಿಕೊಂಡು ಉತ್ತಮ ಬೆಳೆಯೋಕೆ ಅನುಕೂಲ ಆಗುತ್ತೆ. ಇದನ್ನ ಜೀವಾಮೃತ ಜೀವಾಣುಗಳು ಅಂತ ಹೇಳ್ತೀವಿ. ಅಂದ್ರೆ ಜೀವಾಮೃತವನ್ನ ಯಾವ ರೀತಿ ನಾವು ತಯಾರು ಮಾಡಬೇಕು ಅಂತ ಹೇಳ್ತೀರಾ? ಕ್ಲಿಷ್ಟವಾದ ಕಷ್ಟಕರವಾದ ಪದ್ಧತಿ ಏನಿಲ್ಲ. ನಾವೊಂದು ಪ್ಲಾಸ್ಟಿಕ್ ಡ್ರಮ್ ಮುಚ್ಚಾರ ಒಂದು ಡ್ರಮ್ ತಗೊಂಡು ಅದಕ್ಕೊಂದು 25 ಕೆಜಿ ಸಗಣಿ ಹಾಕೋದು. ಆ 25 ಸಗಣಿಗೆ ಒಂದು 25 ಲೀಟರ್ ಗೋಮೂತ್ರ ಹಾಕಿ ಒಂದು 2 ಕೆಜಿ ಬೆಲ್ಲ ಕುಟ್ಟಿ ಪುಡಿ ಮಾಡಿ ಹಾಕೋದು. ಒಂದು 2 ಕೆಜಿ ಬೇಳೆಕಾಳು ಇಟ್ಟು ಹಾಕೋದು. ಹಾಕಿ 200 ಲೀಟರ್ ನೀರು ತುಂಬಿಸಿಬಿಟ್ಟು ಚೆನ್ನಾಗಿ ಕಲಕಿ ಬಿಡೋದು. ಮಾರನೇ ದಿನ ನೆಕ್ಸ್ಟ್ ದಿನದ ದಿನಕ್ಕೆ ಬೆಳಿಗ್ಗೆ ಒಂದ್ಸರಿ ಸಾಯಂಕಾಲ ಕಲಕಿ ಬಿಟ್ಟು ಎಡಗಡೆಯಿಂದ ಬಲಕ್ಕೆ ಬಲಗಡೆಯಿಂದ ಎಡಗ ಕಲಕಿ 7 ದಿನ ಆದ್ಮೇಲೆ ನಾವು ಅದನ್ನ ತೋಟಗಾರಿಕೆ ಬೆಳೆಗಳಿಗಾದ್ರೆ ಒಂದೊಂದು ಚೊಂಬು ಒಂದೊಂದು ಬುಡಕ್ಕೆ ಹಾಕಿಬಿಟ್ರೆ ಅದರಲ್ಲಿ ಜೀವಾಣುಗಳು ಭೂಮಿಗಳಿಗೆ ಬೆರೆತು ಆ ಬೇರುಗಳಿಗೆ ಬೆಳೆದು ಆರೋಗ್ಯಕರವಾಗಿ ಬೆಳವಣಿಗೆ ಆಗುತ್ತೆ. ಸಪೋಸ್ ನಮ್ಗೇನಾಯ್ತು, ಈಗ ನೀರು ಕಟ್ತಾ ಇರ್ಬೇಕಾದ್ರೆ ಈ ಆಹಾರ ಧಾನ್ಯಗಳ ಬೆಳೆಗಳು ಅಥವಾ ನೀರು ಕಟ್ಟಬೇಕಾದ್ರೆ ಅಥವಾ ಬತ್ತುಗಳು ಆ ನೀರು ಹರಿಯೋ ನೀರಿನಾಗಿ ಈ ಜೀವಾಮೃತ ಹಾಕಿಬಿಟ್ರೆ ಅದು ಎಲ್ಲ ನೀರು ಗುಂಟೆ ಬೆರೆದ್ಬಿಟ್ಟು ಹೋಗುದು ಅದು ಆಗುತ್ತೆ. ಸಪೋಸ್ ಇದು ನೀರಾವರಿ ಈ ಬೆದ್ದಲ್ಲಿ ಕೃಷಿ ಭೂಮಿಯವರು ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇದನ್ನ ಸೋಸ್ಕೊಂಡು ಕ್ಯಾನ್ಗೆ ಹಾಕೊಂಡು ಇದನ್ನ ಸಿಂಪಡಣೆ ಮಾಡಿದ್ರೆ ನಮ್ಮ ಬೆಳೆಗಳು ತುಂಬಾ ಅನುಕೂಲವಾಗಿರ್ತಾರೆ. ಅಂದ್ರೆ ನೀವ್ ಹೇಳಿದ್ರ ಜೀವಾಮೃತ ಮಾಡಿ ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ಯಾವ ರೀತಿ ನಾವು ಜೀವಾಮೃತ ಕೊಡಬೇಕು ಅಂದ್ರೆ ನೀರಿನ ಮುಖಾಂತರ ಕೊಟ್ಟರೆ ಭೂಮಿಯಲ್ಲಿ ಸೇರಿ ಬೇರುಗಳಿಗೆ ಅದು ಬರುತ್ತೆ. ಹೌದು, ಅಂದ್ರೆ ಇದನ್ನ ನಾವು ಸರಿ ಅನ್ಸ್ಬಹುದು. ಅಂದ್ರೆ ಇನ್ನೊಂದ್ ಕಡೆ ಹೇಳಿದ್ರೆ ನೀವು ಖುಷ್ಕಿ ಪ್ರದೇಶದಲ್ಲಿ ಈ ಸ್ಪ್ರೇ ಮಾಡ್ಬೇಕು ಅಂತ ಹೇಳಿದ್ರ, ಅಂದ್ರೆ ಗಿಡದ ಮೇಲೆ ನಾವು ಸ್ಪ್ರೇ ಮಾಡಿದ್ರೆ ಯಾವ ರೀತಿ ಅದು ಗಿಡಗಳಿಗೆ ಅದರ ಒಂದು ತೇವಾಂಶ ಸಿಗುತ್ತೆ ಅಂತ ಹೇಳ್ತೀರಾ? ಸರ್, ಏನಾಗುತ್ತೆ, ಗಿಡಗಳಿಗೆ ಸಿಂಪಡಣೆ ಮಾಡಿದಾಗ ಕೆಲವೊಂದು ಅಂಶಗಳನ್ನ ಎಲೆಗಳ ಮುಖಾಂತರ ಹೀರ್ಕೋಬಹುದು ಅದೆಲ್ಲ. ಆದ್ರೆ ನಮಗೆ ಅಲ್ಲಿ ನೀರಾವರಿನಲ್ಲಿ ಬಿಟ್ಟಂಗಿ ಎಲ್ಲಿ ಸಾಲ ನೀರು ಹಾಸ್ತದ ಇದ್ದಾಗ ನಾವೇ ಮಾಡೋದು, ಅದನ್ನ ಪ್ರತಿಯೊಂದು ಗಿಡದ ಬೂಯರಿಗೂ ನಾಕೋದು ಕಷ್ಟ ಆಗುತ್ತೆ. ಖುಷ್ಕಿನಲ್ಲಿ ಸಿಂಪಡಣೆ ಮಾಡಿದಾಗ ಆ ಪ್ರತಿಯೊಂದು ಗಿಡದ ಬುಡದ ಕೆಳಗೆ ಆ ಹನಿಗಳು ಬೀಳ್ತವೆ. ಆ ಬಿದ್ದಾಗ ಅವು ಜೀವಾಣುಗಳು ಆ ಭೂಮಿ ಒಳಗೆ ಅಲ್ಲಿ ಬೆರೀತವೆ. ಅನುಕೂಲ ಆಗಂತ ಒಂದು ಪದ್ಧತಿಯಲ್ಲಿ ನಾವು ಮಾಡಿದಾಗ ನಮ್ಮ ಆ ಭೂಮಿಯಲ್ಲೂ ಆ ಜೀವಾಣುಗಳು ಬೆರೆದಾಗ ನಮ್ಮ ಭೂಮಿಯ ಒಂದು ಫಲವತ್ತೆ ಮುಂದೆ ಅಟ್ಲೀಸ್ಟ್ ಈಗಾಗ್ತದೆ, ಮುಂದಿನ ಬೆಳಿಗಾರು ಅದು ಅನುಕೂಲ ಆಗುತ್ತೆ. ಅದು ಅಂದ್ರೆ ಆ ಒಂದು ಫಸಲಿನ ಮೇಲೆ ನಾವು ಸಿಂಪಡಣೆ ಮಾಡಬೇಕಾದ್ರೆ ಹನಿ ಕೆಳಗಿಳಿಬೇಕು, ಭೂಮಿ ಮೇಲೆ ಬೀಳೋ ರೀತಿಯಾಗಿ ನಾವು ಸಿಂಪಡಣೆ ಮಾಡಬೇಕು. ಅಂದ್ರೆ ಈ ರೀತಿಯಾಗಿ ಯಾವ ಯಾವ ಬೆಳೆಗಳಿಗೆ ನಾವು ಕೊಡಬಹುದು ಅಂತ ಹೇಳ್ತೀರಾ? ಅವ್ರು ಎಷ್ಟು ಬೇಕಾದ್ರು ಯಾವ ಬೆಳೆಗಾರ ಹೋಗ್ಬೋದು, ಏನು ಇದಕ್ಕೆ ಯಾವುದೇ ಗೋಡೆ ಇಲ್ಲ. ಬಟ್ ಹಿತಮಿತ ಇದ್ರೆ ಒಳ್ಳೇದು. ನಮ್ಮಲ್ಲಿ ಎಷ್ಟಿದೆ ಸ್ವಲ್ಪ ಒಂದೇ ಸಾಕತ್ಗಿನ ಒಂದು ಆವಾಗ ಅವಾಗ ಇಷ್ಟಿಷ್ಟಿಷ್ಟು ಹಾಕೊಂತ ಹೋದ್ರೆ ಬಿತ್ತಾಕರ ಒಂದ್ ಸ್ವಲ್ಪ ಹಾಕು, ಎಡೆ ಕುಂಟೆ ಹೊಡಿಯೋಕೆ ಒಂದ್ ಸ್ವಲ್ಪ ಹಾಕು, ಇನ್ನೊಂದ್ ಸ್ವಲ್ಪ ಹೂ ಬಂದ ಒಂದೊಂದ್ ಸ್ವಲ್ಪ ಹಾಕು, ಈ ತರ ಪದೇ ಪದೇ ಹಿಂಗ್ ಹಾಕೊಂಡು ಹೋದಾಗ ಒಂದು ಅನುಕೂಲ ಆಗುತ್ತೆ, ಬೆಳವಣಿಗೆ ಅನುಕೂಲ ಬರುತ್ತೆ. ಒಂದೇ ಸಲ ಐತಿ ಅಂತ ಹಾಕಿದ್ರೆ ಅದು ತಪ್ಪಾಗುತ್ತೆ. ಈಗ ನೀವು ಖುಷ್ಕಿ ಪ್ರದೇಶದಲ್ಲಿ ಒಂದ್ ರೀತಿಯಾಗಿ ನಾವು ಸಿಂಪಡಣೆ ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ನೀರಾವರಿ ಪ್ರದೇಶದಲ್ಲಿ ನೀರಿನ ಮುಖಾಂತರ ಕೊಡಬೇಕು ಅಂತ ಹೇಳಿದ್ರ, ಅಂದ್ರೆ ಕೆಲವೊಂದು ತೋಟಗಾರಿಕಾ ಬೆಳೆಗಳಿಗೆ ಡ್ರಿಪ್ ಮುಖಾಂತರ ನೀರು ಹಾಯಿಸ್ತಾರೆ, ಅಂತ ಬೆಳೆಗಳಿಗೆ ಯಾವ ರೀತಿ ನಾವು ಕೊಡಬಹುದು ಅಂತ ಹೇಳ್ತೀರಾ ಈ ಒಂದು ಜೀವಾಮೃತ? ಸೊ ಅದನ್ನ ಡ್ರಿಪ್ ಮುಖಾಂತರ ಕೊಡೋದಕ್ಕೆ ನನಗೆ ಒಂದು ಸಮಸ್ಯೆ ಇದೆ. ಈಗ ಕೆಲವು ರೈತರು ಏನ್ ಮಾಡಿದ್ದಾರೆ, ಅವ್ರ ತೋಟದಲ್ಲಿ 1.25 ಇಂಚ್ ಪೈಪ್ ಉಣಿಸಿದ್ದಾರೆ, ಕೆಲವರು 3.25 ಇಂಚ್ ಪೈಪ್ ಉಣಿಸಿದ್ದಾರೆ. ಅವ್ರೇನ್ ಮಾಡ್ತಾರೆ, ಈ ಜೀವಾಮೃತ ಒಂದು ತೊಟ್ಟಿ ಮಾಡಿಕೊಂಡು ಆ ತೊಟ್ಟಿಯಿಂದ ಮೋಟರ್ ಇಟ್ಟು ಆ ಮೋಟರ್ ಮುಖಾಂತರ ಎಲ್ಲಾ ಗಿಡಗಳಿಗೂ ಹಂಗೆ ಅವ್ರು ಕೆಲವೊಂದು ಹೈಟೆಕ್ ಮಾಡ್ಕೊಂಡಿದ್ದಾರೆ. ಕೆಲವೊಂದು ಗಿಡಗಳ ಹತ್ರ ಬುಡದ ಹತ್ರ ಪೈಪ್ ಹಾಕೋ ಅಥವಾ ಇನ್ನೊಂದು ಪ್ರತಿಯೊಂದು ಗಿಡಕ್ಕೂ ಒಂದೊಂದು ಟ್ಯಾಪ್ ದಿನಿಸಿ ಮಾಡೋ ಅದನ್ನ ಅಲ್ಲಿ ಎಲ್ಲಾ ಗಿಡಕ್ಕೂ ಹಂಗ ಆ ತರ ಮಾಡಿದ್ದಾರೆ. ನಾವು ಡ್ರಿಪ್ ಮುಖಾಂತರ ಕೊಡೋಕೆ ಸೋಸ್ಬೇಕಿದೆ, ಇಲ್ಲಾಂದ್ರೆ ಕಸರು ಹೋಗಿ ಡ್ರಿಪ್ ಅಲ್ಲಿ ಬ್ಲಾಕ್ ಆಗುತ್ತೆ, ಅದು ಅಡಚಣೆ ಉಂಟು ಮಾಡುತ್ತೆ, ಅದ್ರ ನೀರು ಸರಾಗ ಹೋಗಲ್ಲ. ಅವಾಗ ಏನ್ ಮಾಡೋದು, ಈ ಸೋಸ್ ಏನಾದ್ರೂ ನಾವು ಡ್ರಿಪ್ ಮುಖಾಂತರ ಕೊಟ್ಟು ಬಹಳ ಈಸಿ ಕೊಡಬಹುದು, ಅದೇನಿಲ್ಲ. ಸೋಸ್ ಬೇಕಂದ್ರೆ ಇದನ್ನ ಕಸ ಕಡ್ಡು ಕಸರುಗಳಿಂದ ಪೈಪ್ನಲ್ಲಿ ಕಟ್ಟಾಗದಂಗ ರೀತಿಯಾಗಿ ಒಂದು ವ್ಯವಸ್ಥೆ ನೋಡ್ಕೊಳ್ಬೇಕು. ಅಂದ್ರೆ ನಮ್ಮ ರೈತರು ಒಳ್ಳೆ ಒಂದು ನಾವು ಕೃಷಿ ಮಾಡ್ಬೇಕಂದ್ರೆ ಒಳ್ಳೆ ಒಂದು ಇಳುವರಿ ಪಡಿಬೇಕು, ಒಳ್ಳೆ ಒಂದು ಗುಣಮಟ್ಟದ ಒಂದು ಬೆಳೆಗಳನ್ನ ಬೆಳಿಬೇಕಂತಂದ್ರೆ ಈ ಸಾವಯವ ಕೃಷಿ, ಜೈವಿಕ ಕೃಷಿ, ಇದ್ರ ಜೊತೆಗೆ ಎರೆಹುಳು ಗೊಬ್ಬರ ಮತ್ತು ಜೀವಾಮೃತಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಕೊಡ್ಬೇಕು ಅಂತ ಹೇಳ್ತೀರಾ? ನಾವು ಆರೋಗ್ಯಪೂರ್ಣವಾದ ಜೀವನ ನಡೆಸಬೇಕು ಅಂದ್ರೆ ಇದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ನಮ್ಮ ಬದುಕಕ್ಕೆ ನಾವೇ ಆಹಾರ ಬೆಳ್ಕೊಂಡು ಬೇರೆಯವ್ರು ಬೆಳೆದು ತಿನ್ನಕ್ಕೋಗಲ್ಲ, ಅಷ್ಟೊಂದು ನಂಬಿಕೆಗಳು ಕಳೆದೋಗ್ತದವೆ. ಈ ತರ ನಾವು ಬೆಳ್ಕೊಂಡು ಇದನ್ನ ಪದ್ಧತಿ ಉಪಯೋಗಿಸ್ಕೊಂಡು ಒಳ್ಳೆ ಉತ್ತಮವಾದ ಆರೋಗ್ಯಪೂರ್ಣವಾದ ವಸ್ತುಗಳನ್ನು ಆಹಾರಗಳನ್ನು ಬೆಳ್ಕೊಂಡು ನಾವು ಮಾಡಿದಾಗ ನಮ್ಮ ಆರೋಗ್ಯ ಸುಧಾರಿಸುತ್ತೆ, ಚೆನ್ನಾಗಿ ಆಗುತ್ತೆ. ಮುಂಬರೋ ದಿನದಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ನಾವೇ ಬೆಳ್ಕೊಂಡು ನಾವು ಬದುಕಬೇಕಾಗುತ್ತೆ. ಅಂದ್ರೆ ನಮ್ಮ ರೈತರು ಹಿಂದಿಗೆ ಎಚ್ಚೆತ್ತುಕೊಳ್ಳದೆ ಅಂದ್ರೆ ಹಾಗೆ ಈ ಒಂದು ಸಾವಯವ ಗೊಬ್ಬರಗಳಿಂದ ದೂರ ಇದ್ದು ಈ ಒಂದು ರಾಸಾಯನಿಕ ಅತಿ ಹೆಚ್ಚಾಗಿ ಬಳಸಿದ್ರೆ ಅಂದ್ರೆ ಮುಂದಿನ ಪೀಳಿಗೆ ಯಾವ ರೀತಿಯಾದಂತಹ ಒಂದು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ? ಸರ್, ಮುಂದಿನ ಪೀಳಿಗೆನಲ್ಲಿ ಹೊಲದಲ್ಲಿ ಬೀಜ ನೀವೇನಾಕಿದ್ರು ಈ ತರ ಅವ್ರು ಬರೀ ನಾವ್ ಕೃತಕ ಗೊಬ್ಬರಗಳಿಗೆ ಹೋದ್ವಿ ಅಂದ್ರೆ ಯಾವುದು ಹುಟ್ಟೋದಿಲ್ಲ, ಎಲ್ಲ ಬಂಜರು ಭೂಮಿ ಆಗತ್ತೆ, ಫಲವತ್ತತೆ ಇರೋ ಭೂಮಿ ಎಲ್ಲ ಕಂಪ್ಲೀಟ್ ಹಾಳಾಗೋಗಿದೆ. ಇಲ್ಲೇ ಬಹಳ ತುಂಬಾ ಹಾಳಾಗಿದೆ, ಇನ್ನೂ ಪೂರ್ತಿ ಹಾಳಾಗಿ ಕೊನೆ ಏನು ಒಂದು ಕಾಸು ಹುಲ್ಕಡ್ಡಿನ ಹುಟ್ಟೋದಿಲ್ಲ, ಒಂದು ಬೀಜನ ಹುಟ್ಟೋದಿಲ್ಲ, ಆ ತರ ಆಗುತ್ತೆ. ಅಂದ್ರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಈ ಒಂದು ಸಾವಯವ ಕೃಷಿಗೆ ಹೆಚ್ಚಿನ ಒಂದು ಆಸಕ್ತಿ ತೋರಲಿಲ್ಲಪ್ಪ ಅಂತಂದ್ರೆ ಬಹಳಷ್ಟು ಸಮಸ್ಯೆ ಎದುರಿಸಬೇಕಾಗುತ್ತೆ ಅಂತ ಹೇಳಿ. ಹೌದು, ನಿಜವಾಗ್ಲು ಸರ್, ಸತ್ಯ ಅದು. ನಾವು ಕಷ್ಟಪಟ್ಟು ಅದನ್ನು ಉಳಿಸ್ಕೊಂಡು ಅದನ್ನು ವಾಪಸ್ ತರಕ್ಕಾಗಲ್ಲ. ಅವ್ರು ಮಾಡ್ತಾ ಇದ್ದ ಆ ಶ್ರಮಾನ ಇದಿಲ್ಲ ನಮ್ಗೆ ಈಗ ಇಲ್ಲ. ಎಲ್ಲ ಯಾಂತ್ರಿಕತೆ ಬಂದಿದೆ, ಎಲ್ಲ ಮಿಷಿನ್ ಯಂತ್ರಗಳನ್ನು ಮಾಡಬೇಕು ಅಂತ ಎಲ್ಲ ನುಗ್ತಾ ಇದ್ರಿಂದ ಅದು ಆ ಒಂದು ಶ್ರಮ ನಾವು ಈಗ ಮಾಡೋಕ್ಕಾಗಲ್ಲ. ಬಟ್ ಅದನ್ನು ಉಳಿಸ್ಕೊಂಡು ಹೋದ್ರೆ ನಮ್ಮ ಮುಂದಿನ ಇನ್ನೊಂದು ಪೀಳಿಗೆ ನಮ್ಮ ಮುಂದಿನ ಜನಕ್ಕೆ ಅನುಕೂಲ ಆಗುತ್ತೆ ಸರ್. ಒಳ್ಳೇದು ಸರ್. ಇಲ್ಲೇ ತನಕ ಕೃಷಿ ಭೂಮಿಯ ಫಲವತ್ತತೆಗಾಗಿ ಹಸಿರೆಲೆ ಗೊಬ್ಬರಗಳ ಒಂದು ಇದರ ಒಂದು ಮಹತ್ವ ಏನು ಹಾಗೂ ಸಾವಯವ ಕೃಷಿಯ ಮಹತ್ವ ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನು ಇವತ್ತು ನಮ್ಮ ಕೃಷಿಕರಿಗೆ ತಿಳಿಸಿದ್ದೀರಾ, ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಕೃಷಿ ಭೂಮಿಯ ಫಲವತ್ತತೆಗಾಗಿ ಹಸಿರೆಲೆ ಗೊಬ್ಬರಗಳ ಬಳಕೆ ಹಾಗೂ ಸಾವಯವ ಕೃಷಿಯ ಮಹತ್ವ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಕ್ಷೇತ್ರ ವ್ಯವಸ್ಥಾಪಕರಾದ SP ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು UM ಮರಳು ಸಿದ್ದೇಶ್. ಕರೋನಾ ವೈರಸ್ ಕೆ ಖತರೆ ಸೇ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬೂನ್ ಔರ್ ಸಾಫ್ ಪಾನಿ ಸೇ ನಿಯಮಿತ ಅಂತರಾಲ್ ಪರ್ ಧೋತೆ ರಹೇ. नाक मुंह को मास्क गमछे या कपड़े से ढक कर रखें। आंख कान नाक मुंह ना छुएं। आपस में दो गज की दूरी बनाए रखें। मास्क और दो गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम दो गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ರೈತ ಬಾಂಧವರೇ, ರಸಗೊಬ್ಬರವನ್ನು ಕೊಳ್ಳುವಾಗ ಗಮನಿಸಬೇಕಾದ ಕೆಲವು ಅಂಶಗಳು. ರಸಗೊಬ್ಬರಗಳ ಚೀಲದ ಮೇಲೆ ಬಾಯಿಯನ್ನು ಯಂತ್ರದಿಂದ ಹೊಲಿದಿರಬೇಕು. ರಸಗೊಬ್ಬರದ ಚೀಲವನ್ನು ತೂಕ ಮಾಡಿ ತೆಗೆದುಕೊಳ್ಳಬೇಕು. ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಹಣ ಸಂದಾಯ ಮಾಡಬಾರದು. ರಸಗೊಬ್ಬರದ ಚೀಲದ ಮೇಲೆ ರಸಗೊಬ್ಬರವೆಂದು ಮುದ್ರಿತವಾಗಿರಬೇಕು. ರಸಗೊಬ್ಬರದ ಬ್ರ್ಯಾಂಡ್ ಮತ್ತು ರಸಗೊಬ್ಬರದ ಹೆಸರು ಇರಬೇಕು. ಕನಿಷ್ಠ ಶೇಕಡಾವಾರು ಪೋಷಕಾಂಶಗಳ ವಿವರಗಳು ಅದರ ಮೇಲೆ ಇರಬೇಕು. ಗರಿಷ್ಠ ಮಾರಾಟ ಬೆಲೆಯನ್ನು ನಮೂದಿಸಿರಬೇಕು. ಗರಿಷ್ಠ ಮತ್ತು ನಿವ್ವಳ ತೂಕ ಅದರ ಮೇಲೆ ನಮೂದಾಗಿರಬೇಕು. ರಸಗೊಬ್ಬರಗಳ ಮಿಶ್ರಣಗಳು, ಸಿಂಗಲ್ ಸೂಪರ್ ಫಾಸ್ಫೇಟ್, ಲಘು ಪೋಷಕಾಂಶಗಳು ಮತ್ತು ಅವುಗಳ ಮಿಶ್ರಣಗಳ ಚೀಲ ಅಥವಾ ಡಬ್ಬಗಳ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆ ನಮೂದಿಸಿರಬೇಕು. ರಸಗೊಬ್ಬರವನ್ನು ಖರೀದಿಸಿದ್ದಕ್ಕೆ ನಮೂನೆ ಎಂನಲ್ಲಿ ನೀವು ರಸೀದಿಯನ್ನು ಪಡಿಬೇಕು. ರಸೀದಿಯಲ್ಲಿ ಖರೀದಿಸಿದ ರಸಗೊಬ್ಬರಗಳ ವಿವರಗಳನ್ನು ತುಂಬಿರಬೇಕು. ರೈತರ ಸಹಿ ಮತ್ತು ಮಾರಾಟಗಾರರ ಸಹಿನೂ ಅದರಲ್ಲಿ ಇರಬೇಕಾಗುತ್ತೆ. ನಕಲಿ ಮತ್ತು ಕಲಬೆರಕೆ ರಸಗೊಬ್ಬರಗಳನ್ನು ಯಾವ ರೀತಿ ಗುರುತಿಸಬೇಕಪ್ಪ ಅಂದ್ರೆ, ಒಂದು ಭೌತಿಕ ಪರೀಕ್ಷೆ ಯಾವ ರೀತಿ ಮಾಡಬೇಕಂದ್ರೆ, ಹರಳು ರೂಪದ ರಸಗೊಬ್ಬರಗಳು ಒಂದೇ ಬಣ್ಣ ಆಕಾರ ಗಾತ್ರದಿಂದ ಕೂಡಿರ್ತವೆ. ಕಣ್ಣಿಗೆ ಕಾಣುವಂತಹ ಇತರೆ ಪದಾರ್ಥಗಳು ರಸಗೊಬ್ಬರದಲ್ಲಿ ಇರಬಾರದು. ಹೆಚ್ಚು ಪುಡಿಯಾಗಿರಬಾರದು ಮತ್ತು ಹೆಚ್ಚಿನ ತೇವಾಂಶವನ್ನು ಹೊಂದಿರಬಾರದು. ನೀರಿನಲ್ಲಿ ಕರಗುವ ಒಂದು ಪರೀಕ್ಷೆಯನ್ನು ಮಾಡಬಹುದು ನಾವು. ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಸಂಪೂರ್ಣವಾಗಿ ಕರಗುತ್ತವೆ. ಅಂತಹ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗಿಸಿದಾಗ ಕರಗದೇ ಇರುವ ಪದಾರ್ಥ ಉಳಿದರೆ ಅದು ಕಲಬೆರಕೆ ಅಂತ ನಾವು ತಿಳಿಯಬೇಕಾಗುತ್ತೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಸತುವಿನ ಸಲ್ಫೇಟ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ಶೇಕಡ 100% ನೀರಿನಲ್ಲಿ ಕರಗುವ ರಸಗೊಬ್ಬರಗಳಿವು. ನೀರಿನಲ್ಲಿ ಕರಗಿದಾಗ ಆಗುವ ಅನುಭವ ಏನಪ್ಪ ಅಂದ್ರೆ, ಕೆಲವು ರಸಗೊಬ್ಬರಗಳು ನೀರಿನಲ್ಲಿ ಕರಗಿದಾಗ ತಣ್ಣನೆ ಅನುಭವ ಸಿಗುತ್ತದೆ. ತಣ್ಣನೆ ಅನುಭವ ನೀಡದಿದ್ದಲ್ಲಿ ಅಂತಹ ರಸಗೊಬ್ಬರಗಳಲ್ಲಿ ಕಲಬೆರಕೆಯಾಗಿರುವ ಸಾಧ್ಯತೆ ಇರುತ್ತದೆ. ಉದಾಹರಣೆ ಯೂರಿಯಾ, ಅಮೋನಿಯಂ ಕ್ಲೋರೈಡ್, ಮ್ಯೂರೇಟ್ ಆಫ್ ಪೊಟ್ಯಾಶ್, ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಮತ್ತು ಪೊಟಾಶಿಯಂ ನೈಟ್ರೇಟ್ ಶೇಕಡ 100% ಕರಗುವ ರಸಗೊಬ್ಬರಗಳು. ಬಿಸಿ ಮಾಡುವ ಒಂದು ಪರೀಕ್ಷೆ ನಾವು ಮಾಡಬಹುದು. ಯಾವ ರೀತಿಯಪ್ಪ ಅಂದ್ರೆ, ಯೂರಿಯಾ ರಸಗೊಬ್ಬರಗಳನ್ನು ಬಿಸಿ ಮಾಡಿದಾಗ ಸಂಪೂರ್ಣವಾಗಿ ಕರಗಿ ನೀರಾಗುತ್ತದೆ. ಕರಗದೇ ಇರುವ ವಸ್ತು ಉಳಿದರೆ ರಸಗೊಬ್ಬರ ಕಲಬೆರಕೆಯಾಗಿದೆ ಎಂದು ನಾವು ತಿಳಿಬೇಕಾಗುತ್ತೆ. ಡಿಎಪಿ ರಸಗೊಬ್ಬರವನ್ನು ಲಭ್ಯವಿರುವ ಒಂದು ತಗಡಿನ ಮೇಲೆ ಬಿಸಿ ಮಾಡಿದಾಗ ಡಿಎಪಿ ಹರಳುಗಳು ಸುಣ್ಣದಂತೆ ಅರಳುತ್ತವೆ ಮತ್ತು ತಳಕ್ಕೆ ಅಂಟಿಕೊಳ್ಳುತ್ತವೆ. ಡಿಎಪಿ ಹರಳುಗಳು ಅರಳದೆ ತಳಕ್ಕೆ ಅಂಟಿಕೊಳ್ಳದಿದ್ದರೆ ರಸಗೊಬ್ಬರ ಕಲಬೆರಕೆ ಅಥವಾ ನಕಲಿ ಅಂತ ನಾವು ತಿಳಿಬೇಕಾಗುತ್ತೆ. ಇನ್ನೊಂದು, ಪೋಷಕಾಂಶಗಳ ಪರೀಕ್ಷೆ ಯಾವ ರೀತಿ ಮಾಡಬಹುದಂದ್ರೆ, ಒಂದು ಸುಟ್ಟ ಸುಣ್ಣದ ಪರೀಕ್ಷೆ ಇರುತ್ತೆ. ಅಮೋನಿಯಂ ರೂಪದ ಸಾರಜನಕವಿರುವ ರಸಗೊಬ್ಬರಗಳನ್ನು ಅಂಗೈಯಲ್ಲಿ ತೆಗೆದುಕೊಂಡು ಸ್ವಲ್ಪ ನೀರು ಹಾಕಿಕೊಂಡು ಸುಣ್ಣದಿಂದ, ಅಂದ್ರೆ ನಾವು ವೀಳ್ಯದೆಲೆಗೆ ಬಳಸ್ತೀವಲ್ಲ ಆ ಸುಣ್ಣದಿಂದ ತೀಡಿದಾಗ ಅಮೋನಿಯಂ ಘಾಟು ವಾಸನೆ ಬರುತ್ತೆ. ಘಾಟು ವಾಸನೆ ಬರದಿದ್ದರೆ ಅಂತಹ ರಸಗೊಬ್ಬರವು ನಕಲಿ ರಸಗೊಬ್ಬರ ಆಗಿರುತ್ತೆ. ಈ ರೀತಿ 30 ರಸಗೊಬ್ಬರಗಳನ್ನು ನಾವು ಪರೀಕ್ಷೆ ಮಾಡಬಹುದು. ಉದಾಹರಣೆಗೆ DAP 16-20, 20-20, 15-15, 17-17, 19-19, 10-26-26, ಅಮೋನಿಯಂ ಸಲ್ಫೇಟು, ಅಮೋನಿಯಂ ಕ್ಲೋರೈಡು, CAN ಮುಂತಾದವುಗಳು. ಇನ್ನು ರಂಜಕದ ಪರೀಕ್ಷೆ ಯಾವ ರೀತಿ ಮಾಡಬಹುದಂದ್ರೆ, ಸ್ವಲ್ಪ ರಸಗೊಬ್ಬರವನ್ನು ನೀರಿನಲ್ಲಿ ಕರಗಿಸಿ ಸೂಪರ್ ಫಾಸ್ಫೇಟ್ ಮತ್ತು DAP ರಸಗೊಬ್ಬರಗಳಾದಲ್ಲಿ ಸಿಲ್ವರ್ ನೈಟ್ರೇಟ್ ದ್ರಾವಣ ಮತ್ತು ಇತರೆ ಸಾರಜನಕ ಮತ್ತು ರಂಜಕ ಮತ್ತು ಸಂಯುಕ್ತ ಗೊಬ್ಬರ, ಸಾರಜನಕ ರಂಜಕ ಪೊಟ್ಯಾಶ್ ಸಂಯುಕ್ತ ರಸಗೊಬ್ಬರಗಳಿಗೆ ಫೆರಿಕ್ ಕ್ಲೋರೈಡ್ ದ್ರಾವಣ ಹಾಕಿದಾಗ ಹಳದಿ ಅಥವಾ ಬಿಳಿ ಮಿಶ್ರಿತ ಹಳದಿ ಬಣ್ಣದ ಕಣಗಳು ಕಂಡುಬರುತ್ತವೆ. ಹಳದಿ ಬಣ್ಣದ ಕಣಗಳು ಕಂಡು ಬರದಿದ್ದರೆ ಅದು ನಕಲಿ ರಸಗೊಬ್ಬರವಾಗಿರುತ್ತೆ. ಇನ್ನು ಪೊಟ್ಯಾಶ್ ಪರೀಕ್ಷೆ ಯಾವ ರೀತಿ